ನಮ್ಮ ಗಂಡನ ಮನೆಯಲ್ಲಿ ಅವ್ರದ್ದು ಬೆಳೆ ಅಂತ ಬೆಳೀತಾ ಇರಲಿಲ್ಲ, ಬೇರೆಯವರಿಗೆ ಎಲ್ಲ ಕೊಟ್ಟಿದ್ರು. ಸೊ ಹಂಗಾಗಿ ಅಲ್ಲೇನು ಎಲ್ಲ ಬೇರೆ ಬೇರೆಯವ್ರು ಕೊಟ್ಟಿದ್ರೆಲ್ಲ ಈರುಳ್ಳಿ ಮೆಕ್ಕೆಜೋಳ ಆ ಥರ ಎಲ್ಲ ಬೆಳೆಯೋರು, ನಮಗಿಷ್ಟು ಅಂತ ದುಡ್ಡು ಕೊಡೋರು. ಅದ್ರ ಬಗ್ಗೆ ನಮ್ಮ ಗಂಡನ ಮನೆಯಲ್ಲಿರೋ ಹೊಲದ ಬಗ್ಗೆ ಜಮೀನಿನ ಬಗ್ಗೆ ಇಷ್ಟು ಮಾತ್ರ ಗೊತ್ತು ನನಗೆ. ಅಂದ್ರೆ ನಿಮ್ಮ ತಂದೆ ತಾಯಿನು ಕೃಷಿಕರ? ಹಾ ಕೃಷಿಕರ ಸರ್. ಅಲ್ಲಿ ಅಪ್ಪ ಅಮ್ಮರ ಕೃಷಿ ಬದುಕೆಲ್ಲ ಕಳ್ಸಿಕೊಟ್ಟಿದ್ರ ನಿಮ್ಗೆ? ನಾವು ಎಲ್ಲ ಸ್ಕೂಲ್ ಇಲ್ದಾಗ ಅವಾಗೆಲ್ಲ ಜೊತೆಗೆಲ್ಲ ಹೋಗ್ತಾ ಇದ್ವಿ ಹೊಲದಲ್ಲಿ, ಅವ್ರ ಜೊತೆಗೆ ಕೆಲಸ ಮಾಡಿದ್ವಿ ಸರ್. ಹಾಗಾಗಿ ಸರ್ ನಂದು ಪ್ರೌಢಶಾಲೆ ಎಲ್ಲ ಕುರುಬ್ರಳ್ಳಿ, ಆಮೇಲೆ ಪಿ ಯು ಸಿ ಎಲ್ಲ ದುರ್ಗ ಸರ್. ದುರ್ಗ ಪಿ ಯು ಸಿ ನಂತರ? ಪಿ ಯು ಸಿ ನಂತರ ನಾನು ಇದು ಡಿ ಎಂ ಎಲ್ ಟಿ ಕೋರ್ಸ್ ಅಂತ ಸೇರ್ಕೊಂಡೆ ಸರ್, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗೆ. ಸೊ ಅದು ಕಂಪ್ಲೀಟ್ ಆದ್ಮೇಲೆ ನಾನು ವಾಸವಿ ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಹೈನುಗಾರಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಮೇಡಮ್? ಸರ್ ಮದುವೆ ಆಯಿತು, ಮದುವೆ ಆದ್ಮೇಲೆ ನಾನು ನನ್ನ ತವ್ರ ಮನೆಗೆ ಹೋದೆ, ಮತ್ತೆ ನನ್ನ ಮಗು ಎಲ್ಲ ದೊಡ್ಡದ ಆಗಕ್ಕೆ ಸಮಯ ಬೇಕು. ಸೊ ಅಲ್ಲಿ ಇದ್ದಾಗ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಒಂದು ಮೂರು ನಾಲ್ಕು ವರ್ಷ ಒಂದು ಎರಡು ಹಸು ಮಾಡಿ ನೋಡೋಣ, ಅದರಿಂದ ನಮಗೂ ಹಾಲು ಉತ್ಪಾದನೆ ಆಗುತ್ತೆ, ಆಮೇಲೆ ಅದು ಕೊಂಡ್ಕೊಳ್ಳೋ ದುಡ್ಡಿನಿಂದನೂ ನಮಗೂ ಆರ್ಥಿಕವಾಗಿ ದುಡ್ಡು ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ, ಮತ್ತೆ ಕೆಲಸನೂ ತುಂಬ ಎರಡೆರಡು ಹಸುಗಳಿಂದ ಏನು ಭಾಳ ಇರಲ್ಲ, ಸೊ ಹಂಗಾಗಿ ಅದನ್ನು ನಿಭಾಯಿಸ್ಬೋದು ಅಂತ ಫಸ್ಟ್ ಎರಡು ಹಸು ಕಟ್ಟಿದ್ವಿ. ಆಮೇಲೆ ಹಸು ಕಟ್ಟಿ ಆದಮೇಲೆ ನನ್ನ ಮಗುದು ದೊಡ್ಡದಾಯಿತು, ಸೊ ಹಂಗಾಗಿ ಅವಳು ಒಂದು ಐದು ವರ್ಷ ಆಗೋ ತನಕ ನನ್ನ ಜೊತೆಗೆ ಇದ್ದೆ, ಆಮೇಲೆ ಐದು ವರ್ಷದ ನಂತರ ನಾನು ಡ್ಯೂಟಿಗೆ ಬಂದೆ ಸರ್. ಹೈನುಗಾರಿಕೆ ಪ್ರಾರಂಭದಲ್ಲಿ ಎರಡು ಹಸುಗಳು ತಂದು ಪ್ರಾರಂಭ ಮಾಡಿದ್ರು? ಹೌದು ಹೌದು, ನಾನು ಫಸ್ಟ್ ತಂದಿದ್ದು ಒಂದು, ಆಮೇಲೆ ಒಂದು ಹಸು ಆದ್ಮೇಲೆ ಓ ಇನ್ನೂ ಒಂದು ಮಾಡ್ಬೋದು ಅಂತ ಎರಡು ತಗೊಂಬಂದೆ. ಎರಡು ತಗೊಂಬಂದ ಆದ್ಮೇಲೆ ನಾನು ಮತ್ತೆ ಇನ್ನೂ ಒಂದು ನಾಲ್ಕು ಹಸು ಮಾಡಿದ್ವಿ ಸರ್. ಒಟ್ಟು ಟೋಟಲ್ ಒಂದು ಆರರಿಂದ ಏಳು ಹಸು ಮಾಡಿದ್ವಿ. ಆರರಿಂದ ಏಳು ಹಸು ಮಾಡಿ ಆದ್ಮೇಲೆ ಅದರದ್ದು ನಾವು ಸ್ವಲ್ಪ ದುಡ್ಡುನು ಜಾಸ್ತಿ ಬಂತು, ಇದನ್ನ ಜೊತೆಗೆ ಮಾಡ್ಬೋದು, ಮೇವು ಎಲ್ಲಾನು ಎಲ್ಲ ಹೈನುಗಾರಿಕೆ ಸಾಕಿರೋರ್ದು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ವಿ, ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದೆಲ್ಲ ಹೇಳಿದ್ರು ಸರ್. ಯಾವ ತರ ಮೇವು ಹಾಕ್ಬೇಕು, ಎಷ್ಟು ಫುಡ್ ಹಾಕ್ಬೇಕು, ಅದರಿಂದ ಏನೇನು ದನಗಳಿಗೆ ಕಾಯಿಲೆ ಬರುತ್ತೆ ಅದನ್ನ ಯಾವ ತರ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನೆಲ್ಲ ಅಕ್ಕಪಕ್ಕ ಹಸುಗಳು ಕಟ್ಟಿರೋರ ಹತ್ರನೇ ನಾವು ತಿಳ್ಕೋಬಹುದು, ಅದಕ್ಕೇನು ಸಪ್ರೇಟ್ ಆಗಿ ತರಬೇತಿ ಏನಿಲ್ಲ. ಗೊತ್ತಾಯ್ತಾ? ಯಾಕೋತ ನಮ್ಮ ಮನೆಯಲ್ಲೆಲ್ಲ ನಾವು ಆ ಕೆಲಸ ಮಾಡಿದ್ವಿ, ನಾವು ಚಿಕ್ಕವರಿದ್ದಾಗಿಂದನು ಸ್ಕೂಲಿಂದ ಬಂದು ನಮಗೆ ಅವಾಗೇನೋ ಒಂದು ಉತ್ಸಾಹ, ಹಾಲು ಕರಿಬೇಕು, ಅದನ್ನ ಸಗಣಿ ತೆಗೆದಾಕ್ಬೇಕು, ನಮ್ಮನೆಯಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಏನಾರು ಇದೆ ಅಂದ್ರೆ ಮಾಡ್ರಿ ಅಂತ ಹೇಳೋರು. ಸೊ ಹಂಗಾಗಿ ನಾವು ಅದನ್ನ ಮಾಡಿ ಮಾಡಿ ಅಭ್ಯಾಸ ಇತ್ತು ಸರ್ ನಮಗೆ. ಆ ತರ ಏನು ರೈತರು ಹೊಟ್ಟೆಲ್ಲಿ ಹುಟ್ಟಿರೋದ್ರಿಂದ ರೈತರು ಬದುಕು ಆಲ್ಮೋಸ್ಟ್ ಅಲ್ಲಿ ಕಲ್ತ್ಕೊಂಡಿದ್ವಿ ಸರ್, ಪ್ರಾರಂಭದಲ್ಲೇ ಕಲ್ತಿದ್ವಿ. ಮೇಡಮ್, ಈಗ ಮಿಶ್ರ ತಳಿ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ರ ಅಥವಾ ನಾಟಿ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ರ ಸರ್? ಏನಂದ್ರೆ ಮಿಶ್ರ ತಳಿ ಹಸುಗಳಲ್ಲಿ ಒಂದು ಜೆರ್ಸಿ ಮತ್ತು ಒಂದು ಎಚ್ ಎಫ್ ಅಂತ ಕಟ್ಟಿದ್ವಿ ಸರ್. ನಾವು ತಿಳ್ಕೊಂಡಂಗೆ ಜೆರ್ಸಿನಲ್ಲಿ ಅಷ್ಟೊಂದು ಕಾಯಿಲೆ ಇರಲ್ಲ. ಎಚ್ ಎಫ್ ಹಸುಗಳಲ್ಲಿ ಏನಪ್ಪ ಅಂದ್ರೆ ಬಹಳ ಸೆನ್ಸಿಟಿವಿಟಿ ಇರ್ತದೆ, ಬಹಳ ನೀಟ್ನೆಸ್ ಆಗಿ ಇಡಬೇಕು. ಸೊ ಹಂಗಾಗಿ ಅವುಗಳಿಗಿನ ಜೆರ್ಸಿ ಹಸುಗಳಲ್ಲಿ ಹಾಲು ಇದು ಐದು ಲೀಟರ್ ಕರೆದ್ರೆ ಜೆರ್ಸಿ, ಅದು ಎಚ್ ಎಫ್ ಎಂಟು ಲೀಟರ್ ವರೆಗೂ ಕರಿಬೇಕು. ಹಂಗೆ ಅದರದ್ದು ಫುಡ್ಡು ಕೂಡ ಮೇಂಟೈನ್ ಮಾಡ್ಬೇಕು ನಾವು. ಅದರದ್ದು ಏನಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ಕೆಜಿ ಫುಡ್ ಇಟ್ಟರೆ ನಮಗೆ ಎಂಟರಿಂದ ಹತ್ತು ಲೀಟರ್ ಹಾಲು ಬರುತ್ತೆ. ಬಟ್ ಜೆರ್ಸಿ ಏನಿಲ್ಲ, ನಮಗೆ ನಾಲ್ಕೇ ಲೀಟರ್ ಕೊಡ್ಲಿ, ಬೆಳಿಗ್ಗೆ ಎರಡು ಕೆಜಿ ಸಾಯಂಕಾಲ ಎರಡು ಕೆಜಿ ಫುಡ್ ಹಾಕಿದ್ರು ಸಮೇತ ಡೈಲಿ ಐದು ಲೀಟರ್ ಕರೆದ್ರು ನಮಗೇನು ಲಾಸ್ ಇಲ್ಲ. ಗೊತ್ತಾಯ್ತಾ? ಆಮೇಲೆ ಏನಪ್ಪ ಅಂದ್ರೆ ಫ್ಯಾಟ್ ಚೆನ್ನಾಗಿರುತ್ತೆ. ಬರೀ ಎಚ್ ಎಫ್ ಕಟ್ಟಿದ್ರೆ ಫ್ಯಾಟ್ ಇರಲ್ಲ. ಆಮೇಲೆ ಡಿಗ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಫ್ಯಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಹಾಲು ತುಂಬಾ ನೀರ್ ತರ ಇದ್ರೆ ಆಮೇಲೆ ವಾಪಸ್ ಬರುತ್ತೆ. ಹಂಗಾಗಿ ನಾವು ಬರೀ ಎಚ್ ಎಫ್ ಕಟ್ಟಬಾರ್ದು, ಜೆರ್ಸಿನೂ ಕಟ್ಟಬೇಕು. ಆಮೇಲೆ ಎಚ್ ಎಫ್ ಕಟ್ಟಿದ್ರೆ ಅದು ನಮಗೆ ಆರ್ಥಿಕವಾಗಿ ಹಾಲನ್ನ ಎರಡರಿಂದನೂ ಸೇರಿ ಡೈಲಿ ಒಂದು 15-16 ಲೀಟರ್ ಹಾಕಿದ್ರೆ ಆರಾಮಾಗಿ ಏನು ತೊಂದರೆ ಅನ್ಸಲ್ಲ ಸರ್. ಒಂದು ಹಸು ಎರಡು ಹಸುವಿಂದ ಏನಪ್ಪ ಅಂದ್ರೆ ನಮಗೆ ಸ್ವಲ್ಪ ಬೇರೆ ಎಲ್ಲ ಕೆಲಸ ಇದ್ದು ಅಷ್ಟು ಮಾಡ್ಬೋದು. ನಾವು ಅದನ್ನೇ ಮಾಡ್ತೀವಿ ಅಂದ್ರೆ ಸುಮಾರು ಒಂದು ಒಬ್ಬ ಮನುಷ್ಯ ಒಂದು ಇಬ್ಬರಿದ್ದಾರೆ ಗಂಡ ಹೆಂಡತಿ ಅಂದ್ರೆ ಐದು ಹಸು ಮಾಡಿದ್ರೆ ತಿಂಗಳಿಗೆ 30-35 ಸಾವಿರ ರೂಪಾಯಿಗೆ ಏನು ಲಾಸ್ ಏನಿಲ್ಲ, ಕಂಪ್ಲೀಟ್ ಆಗಿ ಮಾಡ್ಬೋದು. ಬಟ್ ಏನಪ್ಪ ಅಂದ್ರೆ ಒಬ್ಬರೇ ಗಂಡನೂ ಮಾಡೋಕ್ಕಾಗಲ್ಲ, ಒಬ್ಬರೇ ಹೆಂಡತಿನೂ ಮಾಡೋಕ್ಕಾಗಲ್ಲ, ಇಬ್ರು ಜೊತೆಗಿದ್ದು ಒಬ್ರು ಬೇಜಾರಾದ್ರು ಸಮೇತನೇ ನಿನ್ ಜೊತೆ ಕರಿತೀನಿ ಬರ್ರಿ ನಾನು ಮಾಡೋಣ ಅಂದಾಗ ಅವ್ರಿಗೂ ಎಂಕರೇಜ್ ಇರುತ್ತೆ. ಹಂಗಾಗಿ ನಾವು ಇಬ್ರು ಹೊಂದಾಣಿಕೆ ಇದ್ರೆ ಮಾತ್ರ ಹೈನುಗಾರಿಕೆ ಮಾಡ್ಲಿಕ್ಕೆ ಸಾಧ್ಯ ನನ್ನ ಅನುಭವದ ಪ್ರಕಾರ. ಅವರು ಹೇಳಿದ್ರು, ನಾನು ಹೇಳಿದೆ. ನಮ್ಮ ಮನೆಯವರು ಫಸ್ಟ್ ಇಂದನು ಡ್ರೈವರು, ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ರು. ಅವರು ಏನಾದ್ರೂ ಹೋದ್ರೆ ಅದನ್ನ ಎರಡು ಹಸು ಅನ್ನೋದ್ರ ನಾವೊಬ್ಬರೇ ಮೇಂಟೈನ್ ಮಾಡ್ಬೋದು. ಬಟ್ ಈ ಬೇರೆಯವ್ರನ್ನ ತಗೊಂಡ್ರೆ ಬರೀ ಅವ್ರೇನು ಹಾಲ್ ಕರೆದು ಇಟ್ಟು ಹೋಗ್ತಾರೆ, ಮತ್ತೆ ಅವರಿಗೆ ಅದಕ್ಕೆ ಸರಿಸಮವಾಗಿ ಅಮೌಂಟ್ ಕೊಡ್ಲೇಬೇಕ ನಾವು. ಹಂಗಾಗಿ ಎರಡು ಹಸು ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ, ಬೇರೆಯವ್ರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಅವ್ರು ಬರ್ದಿದ್ದಾಗ ನಾವು ಕರಿಯೋ ರೀತಿ ಇರಬೇಕು, ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕೆ ಈ ಹೈನುಗಾರಿಕೆನ ಆಯ್ಕೆ ಮಾಡ್ಕೊಂಡ್ರೆ? ಈಗ ಉಪಕಸಬಗಳಲ್ಲಿ ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಮೇಕೆ ಸಾಕಾಣಿಕೆ ಮಾಡ್ಬೋದು, ಮೊಲ ಸಾಕಾಣಿಕೆ ಮಾಡ್ಬೋದು, ಜೇನು ಸಾಕಾಣಿಕೆ ಮಾಡ್ಬೋದು, ಇಂಥವೆಲ್ಲ ಸಾಕಷ್ಟು ಇದ್ದಾಗ ಯಾಕೆ ಹೈನುಗಾರಿಕೆ ಮಾಡ್ಬೇಕಂತ ಆಸಕ್ತಿ ನಿಮಗೆ? ಸರ್, ಒಂದು ನಮ್ದು ಜಮೀನ್ ಕಡಿಮೆ, ನಮ್ದು ಇರೋದು ಅರ್ಧ ಎಕರೆ. ಅರ್ಧ ಎಕರೆಗೆ ನೇಪಿಯರ್ ಹಾಕೊಂಡು ನಾನು ಆ ಕುರಿ ಮತ್ತೆ ಈ ಹೈನುಗಾರಿಕೆ ಎಲ್ಲ ಮಾಡ್ಕೊಂಡು ಎರಡೆರಡು ಮಾಡಿದ್ರೆ ಅದರಲ್ಲಿ ಯಶಸ್ಸು ಕಾಣಲಿಕ್ಕೆ ಆಗಲ್ಲ. ಒಂದು ಮತ್ತೆ ಏನಾದ್ರೂ ನಾವು ಅಡಿಷನಲ್ ಆಗಿ ನಾನು ವರ್ಕ್ ಮಾಡಕ್ ಇಷ್ಟಪಡ್ತೀನಿ. ಆ ವರ್ಕ್ ಮಾಡೋದ್ರಿಂದ ಆ ಕೆಲ್ಸನ ಉಂಗಿಸ್ಕೊಂಡು ಈ ಕುರಿ ಅಂದ್ರೆ ವರ್ಕೊಂಡು ಹೋಗ್ಬೇಕು. ಬಟ್ ಇವು ಹಸುಗಳು ಹಂಗಲ್ಲ, ಮನೇಲಿ ಎರಡು ದಿನ ಕಟ್ಟಿ ಮೂರು ದಿನ ಕಟ್ಟಿ ಮೇಯಿಸಿದ್ರು ಇಲ್ಲ, ಅವಕ್ಕೆ ಅದೇ ತರ ರೂಢಿ ಮಾಡಿದ್ರೆ ನಾ ಜೆರ್ಸಿ ನಾಟಿ ಅವ ಹಂಗಿರ್ತವೆ. ಬಟ್ ಇದು ಆಗಲ್ಲ ಸರ್, ಇಲ್ಲ ಅಂದ್ರೆ ನಾವು ಹೊಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವುಗಳಿಗೆ ರೋಗ ಬರೋ ಸಾಧ್ಯತೆ ಬಹಳ ಇರುತ್ತೆ ಕುರಿ ಕೋಳಿಗಳಲ್ಲಿ. ಸೊ ಹಂಗಾಗಿ ನಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಹೈನುಗಾರಿಕೆನೆ ಮಾಡ್ತೀವಿ, ಬೇಕಾರೆ ಎಲ್ಲಾನು ಬಿಟ್ಟು ಸಮೇತನ ಹೈನುಗಾರಿಕೆನೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಏನು ಅದಕ್ಕೇನು ಇಲ್ಲ, ಯಾಕಂದ್ರೆ ಅನುಭವ ಇದೆ, ಕೆಲಸ ಇಲ್ಲಪ್ಪ, ನಾನು ಬೇರೆ ತಗ ಹೋಗಿ ದುಡಿಬೇಕು ಅನ್ನೋದು ಇಂಟ್ರೆಸ್ಟ್ ಏನಿಲ್ಲ. ಮನೆಯಲ್ಲಿ ನಮ್ಗೆ ಎಲ್ಲ ತನಕ ಆಗುತ್ತೋ ಅಲ್ಲೇ ತನಕ ಮಾಡ್ಬೋದು, ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ಬೋದು. ಮೇಡಮ್, ಈ ನಾಟಿ ಹಸುಗಳು ನಮ್ಮ ಲೋಕಲ್ ಹಸುಗಳು ಇರ್ತಾವಲ್ಲ, ಅವನ್ನ ಸಾಕಾಣಿಕೆ ಮಾಡಿದ್ರೆ ಲಾಭದಾಯಕ ಅಲ್ಲ ಅಂತ? ಸರ್ ಇಲ್ಲ ಸರ್, ಅದು ಹಳ್ಳಿಕಾರ ಅಂತ ಸಿಗುತ್ತೆ, ಅದು ಒಳ್ಳೆ ಹಾಲೆ. ಬಟ್ ಮನೆ ಊಟಕ್ಕೆ ಮಕ್ಕಳಿಗೆ ಒಂದ್ ಸಾಕೋಬಹುದು, ಅದ್ರ ಜೊತೆ ನಮಗೆ ತಿನ್ನಕುಣ್ಣಕ್ಕೆ ಏನ್ ತೊಂದರೆ ಇಲ್ಲ. ಬಟ್ ಇದ್ರಲ್ಲಿ ಇರೋಷ್ಟು ಲಾಭ ಅಂಶ ಇರಲ್ಲ ಇದ್ರಲ್ಲಿ, ಹಳ್ಳಿಕಾರಲ್ಲಿ ಹಳ್ಳಿ ಹಸುಗಳಲ್ಲಿ ಇರಲ್ಲ. ಹಂಗಾಗಿ ದೇಸಿ ತಳಿಗಳಂದ್ರೆ HF ಜರ್ಸಿನೇ ಒಳ್ಳೇದು. ಮತ್ತೆ ನಮಗೆ ನಾವೇನಾರ ಮಾಡ್ತಿದೀವಿ ಅಂದ್ರೆ ಅದರಿಂದ ಲಾಭ ಬರಬೇಕು, ಹಂಗಾದ್ರೆ ಖುಷಿ ಇರುತ್ತೆ. ಇಲ್ಲಾಂದ್ರೆ ಸುಮ್ನೆ ನಾವ್ ಏನೋ ಮಾಡ್ತೀವಿ ಅಂದ್ರೆ ಅದು ಮಾಡಕ್ ಇಂಟ್ರೆಸ್ಟ್ ಇರಲ್ಲ ಸರ್. ಈಗೆಲ್ಲ ಒಟ್ಟು ಎಷ್ಟು ಹಸುಗಳು ಇದಾವೆ ಮೇಡಮ್ ನಿಮಗೆ? ಸರ್, ಇವಾಗ ನಮ್ಮಲ್ಲಿ ಮರಿಗಳು ಅವೆಲ್ಲ ನಾವೆಲ್ಲ ಕೊಟ್ಬಿಡ್ತೀವಿ, ಅವುಗಳ ಮೇಂಟೈನ್ ಮಾಡಕ್ ಆಗಲ್ಲ. ಇರಲ್ಲ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರ, ನಾನು ಡ್ಯೂಟಿಗೆ ಹೋಗೋದ್ರಿಂದ ಈಗ ಎರಡು ಹಸು ಇದೆ. ಫಸ್ಟ್ ಒಂದು ಹಾರ್ ಇದ್ವು, ಸ್ವಲ್ಪ ಮಧ್ಯೆ ಈಗ ಒಂದು ಎರಡು ವರ್ಷ ಆಯ್ತು ಮಾರಿ, ಮತ್ತೆ ಈಗ ತರಬೇಕು ಅಂತ ರೆಡಿ ಇದೀವಿ. ಸೊ ಹಂಗಾಗಿ ನಾವು ಹುಡುಕ್ತಾ ಇದೀವಿ. ಸಂತೆಯಲ್ಲಿ ಆ ತರ ಎಲ್ಲ ತಗೋಕ್ ಇಷ್ಟ ಇಲ್ಲ, ಮನೇಲಿ ಕಟ್ಟಿ ಮೇಯಿಸಿ ಅವರಿಗೆ ಗೊತ್ತಿರೋ ಹಸುಗಳು ತರಬೇಕು. ಇಲ್ಲ ಅಂದ್ರೆ ಅವು ತಂದು ಅಷ್ಟೊಂದು 50-60 ಸಾವಿರ ಬಂಡವಾಳ ಹಾಕಿ ತಂದು ಏನಾರ ಹುಷಾರ್ ಇಲ್ದಂಗಾದ್ರೆ ಮತ್ತೆ ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ಮತ್ತೆ ನಾವು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಎರಡು ಹಸುವಿಂದ ಮನೇಲಿ ಕೊಡ್ತೀವಿ, ಅದು ಸೇರಿ ಒಂದ್ 10-15 ಲೀಟರ್ ಹಾಕ್ತಿವಿ ಸರ್ ಡೈಲಿ. ಮೇಡಮ್, ಈ ಮಿಶ್ರತಳಿ ಹಸುಗಳು ನಾವು ತರಬೇಕಂದ್ರೆ ಏನ್ ರೇಟ್ ತರಬೇಕಾಗುತ್ತೆ ಸರ್? ನಾವು ನೋಡ್ಬೇಕು ಆ ಹಸು ಹೆಂಗಿದೆ. ಅದು ಈಗೆಲ್ಲ ಇಂಜೆಕ್ಷನ್ ಮಾಡಿಸಿರೋದ್ರಿಂದ ಒಂದ್ ಹಸುಗೆ ಅದು ಒಂದ್ 6-5 ಲೀಟರ್ ಕೊಡುತ್ತೆ ಅಂತ ಹೇಳ್ತಾರೆ. ನಾವು ಅದು ಕೊಡುತ್ತೆ ಅಂದ್ರೆ ಅಷ್ಟೇ ಫುಡ್ ಹಾಕ್ಬೇಕು, ಅದನ್ನ ಆರೈಕೆ ಮಾಡ್ಬೇಕು. ನನ್ನ ಅನುಭವದ ಪ್ರಕಾರ ಫಸ್ಟ್ನೇ ಸೂಲ್ ಹಸುನಲ್ಲಿ ಹಾಲು ಬರಲ್ಲ, 2-3 ಸೂಲಿನ ಹಸುಗಳಲ್ಲೇ ಹಾಲು ಇಳುವರಿ ಚೆನ್ನಾಗಿರುತ್ತೆ. ಮತ್ತೆ ಹಂಗಾಗಿನೇ ಅದನ್ನ ನಾವು ಒಂದ್ 45-50 ಸಾವಿರ ರೂಪಾಯಿ ಅಂತ ಮ್ಯಾಕ್ಸಿಮಮ್ ಇಟ್ಕೊಂಡ್ರು ತರಬಹುದು ಸರ್. ಒಂದು 40-50 ಸಾವಿರ ನಮ್ಮ ಹಳ್ಳಿ ವಾತಾವರಣಕ್ಕೆ ಸೀಮಿತವಾಗಿರೋ ಒಂದು 45-50 ಅಂದ್ರೆ ಒಳ್ಳೆ ಹಸುನೆ, ಅದು ಏನಿಲ್ಲ. ಹಸುಗಳು ನೋಡ್ಬೇಕು, ಸುಮ್ನೆ ವಯಸ್ಸಾದ ತಂದು ಎಲ್ಲ ಮಾಡಕ್ ಆಗಲ್ಲ, ನೋಡಿ ತರಬೇಕು. ಈಗ 40-50-60 ಸಾವಿರ ರೂಪಾಯಿ ಬಂಡವಾಳ ಹಾಕ್ತಿರಲ್ಲ, ಪಶುಸಂಗೋಪನೆ ಇಲಾಖೆಯಿಂದ ವಿಮೆ ಅಂತ ಮಾಡಿಸ್ತಾರೆ, ಇನ್ಸೂರೆನ್ಸ್ ಮಾಡಿಸ್ಬೇಕಾಗುತ್ತೆ, ಇವನ್ನೆಲ್ಲ ಮಾಡಿಸ್ತೀವಿ ಸರ್? ಇಲ್ಲ ಇಲ್ಲ, ನಮ್ಮವ ಆಲ್ರೆಡಿ 2 ಡೆತ್ ಆದ್ವು, ಒಂದಕ್ಕೆ ಇನ್ಶೂರೆನ್ಸ್ ಬಂತು, ಒಂದಿನೇ ತಿರ್ಗಾ ದಿನನೇ ಎಕ್ಸ್ಪೈರಿ ಆಗಂಗಿತ್ತು, ತಿರುಗಿ ಹೋಗಿ ಮಾಡ್ಸೋಣ ಅನ್ನೋಷ್ಟೊತ್ತಿಗೆ ಅದು ಪಾಪ ಸತ್ತೆ ಹೋಯ್ತು, ಒಂದ್ ಲಾಸ್ ಆಯ್ತು. ಹಂಗಾಗಿ ಇನ್ನೊಂದ್ ಹಸುಗೆ ನಾವು 40,000 ಕಟ್ಟಿ ತಂದಿದ್ವಿ, 38,000 ಏನೋ ಕೊಟ್ರು, ಏನು ನಮಗೇನು ಅದರಿಂದ ಲಾಸ್ ಏನು ಅನಿಸ್ಲಿಲ್ಲ. ಒಟ್ಟು ಏನಪ್ಪಾ ಅಂದ್ರೆ ನಮ್ಮ ಹತ್ರ ಇದ್ದು ಸತ್ತೋಯ್ತಲ್ಲ ಅನ್ನೋದು ಒಂದ್ ಬೇಜಾರು. ಮೇಲಾಗಿ ಯಾರೇ ಹೈನುಗಾರಿಕೆ ಮಾಡಂತ ರೈತ ಈ ತರ ವಿಮೆ ಮಾಡ್ಸೋದು ಅನುಕೂಲ ಅಂತೀರ? ಈ ತರ ತೊಂದರೆ ಆದ ಅನುಕೂಲ ಆಗುತ್ತೆ. ಬಹಳ ಒಳ್ಳೇದು ಸರ್. ಸರ್, ಒಂದು ಶೆಡ್ನ ಕರೆಕ್ಟಾಗಿ ಕಟ್ಕೋಬೇಕು. ಆಮೇಲೆ ಇವಾಗೆಲ್ಲ ಕಲ್ಲುಗಳೆಲ್ಲ ಹಾಕಲ್ಲ, ಇವಾಗೆಲ್ಲ ಸಿಮೆಂಟಿನಿಂದ ಮಾಡ್ತಾರೆ. ಮ್ಯಾಟ್ ಅಂತ ಹೇಳ್ತಾರೆ ಹಸುಗಳಿಗೆ, ಮ್ಯಾಟ್ ಅಂತ ಹೇಳಿ 2-2.5 ಸಾವಿರ 3 ಸಾವಿರ ರೂಪಾಯಿ ಕೊಟ್ಟು ಡೈರಿಯಿಂದ ಕೊಡಿಸ್ತೀವಿ ಅಂತಾರೆ. ಅದು ಹಾಕೋದ್ರಿಂದ ಏನಂದ್ರೆ ಅವು ಒಂದೇ ಸಮ ನೋಡ್ಕೊಂಡಿರಕ್ಕಾಗಲ್ಲ. ಅಲ್ಲಿ ಕೆಳಗಡೆ ಗಂಜಲ್ಲಿ ಹುಳಗಳಾಗೋ ಸಾಧ್ಯತೆ ಬಹಳ ಇರುತ್ತೆ. ಸೊ ಹಂಗಾಗಿ ನನ್ನ ಅನಿಸಿಕೆ ಪ್ರಕಾರ ಮ್ಯಾಟ್ ಯೂಸ್ ಇಲ್ಲ, ಅದು ಸುಮ್ಮನೆ ಲಾಭ ಅನ್ಸಲ್ಲ, ಅದು ಲಾಸ್ ಅನ್ಸುತ್ತೆ, ಗೊತ್ತಾಯ್ತಾ. ಆಮೇಲೆ ಮೇನು ನೀರು ಇದು ಮಾಡ್ಕೊಂಡ್ಬಿಟ್ಟು ಪೈಪ್ ಮೂಲಕನೇ ಅವುಗಳು ಕೆಚ್ಚಲು ತೊಳೆಯೋದಾಗಿರಲಿ, ಆಮೇಲೆ ಕೊಟ್ಟಿಗೆ ಕ್ಲೀನ್ ಮಾಡೋದಾಗಿರಲಿ, ಅವುಗಳು ಸ್ನಾನ ಮಾಡಿಸೋದಾಗಿರಲಿ, ಆ ಪೈಪ್ ಮೂಲಕ ಫೋರ್ಸಾಗಿ ಬಂದಾಗ ಹಸುಗಳಿಗೆ ಕ್ಲೀನಾಗಿ ಹೋಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಡೈಲಿ ನಾವು ಸ್ನಾನ ಮಾಡಿಸ್ಬೇಕು ಅಂತ ಏನಿಲ್ಲ, ಕೆಚ್ಚಲುಗಳನ್ನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡ್ರೆ ಅವಕ್ಕೆ ಯಾವುದೇ ರೀತಿ ಹಾಲಿನ ಉತ್ಪಾದನೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೆಳಗಡೆ ಗಂಜು ಹಸು ಇದು ಸಗಣಿ ತಾಕ್ತು ಅಂದರೆ ಅದಕ್ಕೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಭಾಳ ಇರುತ್ತೆ. ಹಂಗಾಗಿ ಅದರಿಂದ ಕೆಚ್ಚಲು ಬಾವು ಬರುತ್ತೆ. ನಾವು ಮನೆಯಲ್ಲಿ ನೋಡಿದವರೆಲ್ಲರೂ ಸಡನ್ ಆಗಿ ಅಲ್ಲಿ ಕೈಯಿಂದ ತೆಗೆಯೋದಕ್ಕಿಂತ ಈಗೆಲ್ಲ ಪ್ಲೇಟ್ ಮಾಡಿದ್ದಾರೆ, ಆ ಪ್ಲೇಟಿಂದ ತೆಗೆದು ಒಂದ್ ಕಡೆ ಹಾಕಿದ್ರೆ ಒಟ್ಟಿಗೆನು ನೀಟಿರುತ್ತೆ, ಆಮೇಲೆ ನೊಣಗಳು ಆಗಲ್ಲ, ಅವು ಮಲ್ಕೊಂಡ್ರು ಏನು ತೊಂದರೆ ಆಗಲ್ಲ. ಆಮೇಲೆ ಏನಪ್ಪ ಅಂದ್ರೆ ಅದು ಯಾವಾಗ ಬಿಟ್ಟು ಏನೋ ಮಾಡಿದ್ರೆ ಅವುಗಳಿಗೆ ಸ್ವಲ್ಪ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ ಇದೆ, ಮತ್ತೆ ಉಣ್ಣೆ ಆಗೋ ಸಾಧ್ಯತೆ ಬಹಳ ಇರುತ್ತೆ. ಸ್ವಚ್ಛತೆ ಕಾಪಾಡ್ತೀವೋ ಅದೇ ತರನೇ ಕೊಟ್ಟಿಗೆ ಸ್ವಚ್ಛತೆ. ಆಮೇಲೆ ಹಾಲು ಕೂಡ ಸ್ಮೆಲ್ ಇರಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಕರೆದಿರೋ ಹಾಲು ಮಧ್ಯಾಹ್ನದಷ್ಟೊತ್ತಿಗೆ ಒಡೆದೋಗೋ ಸಾಧ್ಯತೆ ಬಹಳ ಇರುತ್ತೆ. ಸೊ ಹಂಗಾಗಿ ನಾವು ಎಷ್ಟು ಚೆನ್ನಾಗಿ ಹಾಲನ್ನ ಕ್ಲೀನ್ ಆಗಿ ಅವುಗಳನ್ನ ಹಸುಗಳನ್ನ ಇಟ್ಕೊಂಡಿರ್ತೀವ, ಹಾಲು ಎಷ್ಟು ಚೆನ್ನಾಗಿರುತ್ತೋ ಅದೇ ತರನೇ ಅವುಗಳು ಸಮೇತ ಏನು ಕಾಯಿಲೆ ಉಣ್ಣೆ ಬರೋ ಸಾಧ್ಯತೆ ಇರಲ್ಲ. ಈ ಹಸುಗಳಿಗೆ ಸಾಕಷ್ಟು ಕಾಯಿಲೆ ರೋಗ ಬರ್ತಂತ ಮುಖ್ಯವಾಗಿ ಏನೇನು ಕಾಯಿಲೆ ರೋಗ ಕಂಡು ಬರುತ್ತೆ ಮೇಡಮ್? ಸರ್, ಒಂದು ಅವಕ್ಕೆ ಫೀವರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಹೆಚ್ಚಿನದಾಗಿ ನಾನು ನನ್ನ ಅನುಭವದ ಪ್ರಕಾರ ಮೇನ್ ಕೊಟ್ಟಿಗೆ ಕ್ಲೀನ್ ಇದ್ರೆ ಬರೋ ಸಾಧ್ಯತೆನೇ ಇಲ್ಲ, ಯಾಕೆ ಗೊತ್ತಾ? ಆಮೇಲೆ ಅದರಿಂದನೇ ಜಾಸ್ತಿ ಬರೋದು. ಇಲ್ಲಿ ನೊಣ ಕೂತಿರ್ತವೆ, ಅವಾಗ ದೊಡ್ಡ ದೊಡ್ಡ ನೊಣಗಳು ಕಚ್ಚಿದ್ವು ಅಂದ್ಬಿಟ್ರೆ ಅದರಿಂದನೇ ಜ್ವರ ಬರೋ ಸಾಧ್ಯತೆ ಇರುತ್ತೆ. ಜ್ವರ ಬಂದ್ಬಿಡ್ತು ಅಂದ್ಬಿಟ್ರೆ ಹಾಲು ಇಳುವರಿನೂ ಕಡಿಮೆ ಆಗುತ್ತೆ, ಆಮೇಲೆ ಡಾಕ್ಟ್ರಿನೂ ಕರೆಸಬೇಕಾಗುತ್ತೆ. ಅದಕ್ಕೆ 3-4 ದಿನ ಇಂಜೆಕ್ಷನ್ಸ್ ಮಾಡೋದ್ರಿಂದನು ಮತ್ತೆ ಅದು ಹಾಲು ಉತ್ಪಾದನೆ ಮಾಡ್ಕೋಬೇಕಂದ್ರೆ 1-10 ದಿನ ಬೇಕು. ಸೊ ಹಂಗಾಗಿ ಮೇನ್ ಹೇಳೋದೇನಂದ್ರೆ ಕೊಟ್ಟಿಗೆ ಕ್ಲೀನ್ ಇಟ್ಕೋಬೇಕು, ಗೊತ್ತಾಯ್ತಾ. ನಾವ್ ಹೆಂಗೆ ಡೈಲಿ ಸ್ನಾನ ಮಾಡ್ತೀವೋ ಅವಕ್ಕೆ ಅಟ್ಲೀಸ್ಟ್ 2 ದಿನಕ್ಕಾದ್ರೂ ಒಂದ್ಸರಿ ಮಾಡ್ಬೇಕು, ಡೈಲಿ ಕೆಚ್ಚಲು ಕ್ಲೀನ್ ಆಗಿ ತೊಳಿಬೇಕು. ಒಂದ್ ಚಂಪ್ ತಗೊಂಡೋಗಿ ಮಾಮೂಲಿ ಮೊದ್ಲು ತರ ಮಾಡ್ತೀವಲ್ಲ ಆ ತರ ಮಾಡಿದ್ರೆ ಆಗಲ್ಲ. ಇದಕ್ಕೆ ಚೆನ್ನಾಗಿ ಫೋರ್ಸ್ ಆಗಿ ಮೋಟರ್ ಹಾಕಬೇಕು, ಒಂದ್ ಮೋಟರ್ ಇಟ್ಕೋಬೇಕು. ಆ ಮೋಟ್ರಿಂದ ಸೋಂಪ್ ಮಾಡಿಸ್ಕೊಂಡು ಅದರಿಂದ ಡೈರೆಕ್ಟ್ ಆಗಿ ನಾವು ತೊಳ್ಕೊಂಡು ಮಾಡ್ಕೊಂಡ್ರೆ ಯಾವುದೇ ತೊಂದರೆ ಆಗಲಿ ಯಾವುದೇ ಜ್ವರ ಆಗಲಿ ಅವಕ್ಕೆ ಬರಲ್ಲ. ಆಮೇಲೆ ಉಣ್ಣೆ ಹತ್ತಿದಾಗ್ಲೇ ನಾವು ಉಣ್ಣೆ ಔಷಧಿ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅಂತ ಏನಿಲ್ಲ. ನಾವು ಹಸು ಹೊಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ಒಂದು ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದು 1/2 ಗಂಟೆ ಮುಂಚೆನೆ ಒಂದು 5 ml ಒಂದು 1/2 ಲೀಟ್ರಷ್ಟು ನೀರು ಹಾಕೊಂಡು ಅವಕ್ಕೆಲ್ಲ ಸ್ಪ್ರೇ ಮಾಡಿಬಿಟ್ರೆ ಆಮೇಲೆ ಅವು 1-2 ಗಂಟೆ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ನೀರು ಸ್ನಾನ ಮಾಡಿಸಿದ್ರೆ ನೀಟ್ ಇರುತ್ತೆ, ಮತ್ತೆ ಯಾವ ಉಣ್ಣೆ ಆಗೋ ಸಾಧ್ಯತೆನೂ ಇರಲ್ಲ. ಈಗ ಈ ಕಾಯಿಲೆ ಈ ರೋಗ ಇದಕ್ಕೆಲ್ಲ ಒಂದು ಪಶುಸಂಗೋಪನೆ ಇಲಾಖೆಯಿಂದ ಸಮಯಕ್ಕೆ ಸರಿಯಾಗಿ ಲಸಿಕೆಗಳನ್ನೆಲ್ಲ ಹಾಕ್ತಾ ಇರ್ತಾರೆ ಮೇಡಮ್? ಹಾಕ್ತಾ ಇದೀವಿ ಸರ್. ನಾವು ಬಹಳ ಜನ ಬರ್ತಿದ್ದಾರೆ ಹಾಕ್ತಿವಿ ಅಂತ, ಒಂದ್ಸರಿ ಹಾಕ್ಸಿದ್ವಿ, ಹಾಕ್ಸಿದ ತಕ್ಷಣ ಅದು ಜ್ವರ ಬಿಟ್ಟು ಬಿಟ್ಟು ಬಿಟ್ಟು ಬಂದು ಮತ್ತೆ ಸುಮಾರು ದಿನ ಅದು ಚೇತರಿಸ್ಕಂತು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ನಮ್ಮ ಹಸುಗಳು ಚೆನ್ನಾಗಿರೋ ಇಟ್ಕೊಳ್ಳದೆ ಇರೋರಿಗೆ ವ್ಯಾಕ್ಸಿನ್ ಹಾಕ್ಸ್ತಾರೆ. ನಾವು ಚೆನ್ನಾಗಿದ್ದು ಹಾಕ್ಸಿದ್ವಿ ಅಂದ್ರೆ ನಾನು ಇದುವರೆಗೆ ಆಗೈತೆ ಅವಾಗ ಅವತ್ತು ಒಂದ್ಸರಿ ಹಾಕ್ಸಿದ್ದೆ ಮತ್ತೆ ಪುನಃ ಯಾವ್ದನ್ನು ಲಸಿಕೆ ಹಾಕ್ಸಿಲ್ಲ. ಮೇನ್ ಹೇಳೋದೇನಂದ್ರೆ ಹಸುಗಳು ನೀಟಾಗಿ ಇಟ್ಕೊಂಡ್ರೆ ಯಾವ ವ್ಯಾಕ್ಸಿನ್ ಬೇಕಾಗಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ನಾವು ಆರೋಗ್ಯವಾಗಿದ್ದಾಗ ಯಾವ್ದೇ ರೀತಿ ಗುಳಿಗೆ ಇಂಜೆಕ್ಷನ್ ನಮ್ಗೆ ಹೆಂಗ್ ಬೇಕಿಲ್ಲ, ಹಸುಗಳನ್ನ ಆರೋಗ್ಯವಾಗಿ ಕಾಪಾಡ್ಬಿಟ್ರೆ ಯಾವ್ದೇ ರೀತಿ ನಾವು ವ್ಯಾಕ್ಸಿನ್ ಅವಶ್ಯಕತೆ ಇರಲ್ಲ ಅಂತ ನನ್ನ ಅನಿಸಿಕೆ ಸರ್. ಮೇಡಮ್, ಇನ್ನು ನಾವು ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ಅವ್ರೇನಂದ್ರೆ ಸ್ವತಃ ವೈದ್ಯ ಮಾಡ್ತಾರೆ, ಅವಕ್ಕೇನಾದ್ರೂ ಕಾಯಿಲೆ ರೋಗಗಳು ಬಂದ್ರೆ ತಾವೇ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಗುಳಿಗೆನೋ ಇಂಜೆಕ್ಷನ್ ತಗೊಂಡ್ ತಾವೇ ಮಾಡ್ತಿರ್ತಾರೆ. ಆದ್ರೆ ಒಂದು ಹೇಳೋದೇನಂದ್ರೆ ನುರಿತಂತ ತಜ್ಞ ವೈದ್ಯರನ್ನ ಕಂಡು ಅದಕ್ಕೆ ಏನಾಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಿಸಿ ನಾವು ಟ್ರೀಟ್ಮೆಂಟ್ ಮಾಡೋದು ಹೆಚ್ಚು ಅನುಕೂಲ ಅಂತ. ನೀವು ಯಾವ ತರ ಮಾಡ್ತೀರ ಸರ್? ನಾವು ಒಬ್ಬರನ್ನ ರೆಗ್ಯುಲರ್ ಆಗಿ ಡಾಕ್ಟರ್ ಕನ್ಸಲ್ಟ್ ಅಲ್ಲಿ ಇರ್ತೀವಿ. ಅವ್ರ ಅಕಸ್ಮಾತ್ ಏನಾರು ನಮ್ ಇನ್ ಟೈಮಿಗೆ ಬರಕ್ ಆಗಲ್ಲ ಅಂದ್ರೆ ನಾವು ಅವ್ರನ್ನ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅವಾಗ ಸರ್ ಏನ್ ಕೊಡ್ಬೇಕು ಅದಕ್ಕೆ ಅಂದಾಗ ಅವ್ರು ಹೇಳ್ತಾರೆ ಸರ್ ಇಂತಿಂತ ಮೆಡಿಸಿನ್ ತಗೊಳ್ರಿ ಇಂಥ ಮೆಡಿಸಿನ್ ಹಾಕ್ರಿ ಅಂತ. ಅವರ ಡಯಾಗ್ನೋಸಿಸ್ ಮೇಲೆ ನಾವು ಅದನ್ನ ಮೆಡಿಸಿನ್ ಹಾಕ್ಸ್ತೀವಿ, ಇಂಜೆಕ್ಷನ್ ಕೊಡಿಸ್ತೀವಿ. ಆಮೇಲೆ ಅವ್ರು ಫ್ರೀ ಮಾಡ್ಕೊಂಡು ಬಂದ್ಮೇಲೆ ಸರ್ ಒಂದ್ಸರಿ ಬಂದೋಗಿ ಅಂದ್ರೂ ಖಂಡಿತ ಬಂದು ಹೋಗ್ತಾರೆ. ಇಲ್ಲಮ್ಮ ಈಗ ಈ ತರ ಆಗಿದೆ ಈ ತರ ಏನು ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಅವಾಗ ಅವ್ರು ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡ್ತೀವಿ ಸರ್. ಹಸು ಸಾಕಾಣಿಕೆ ಮಾಡಂತ ರೈತರು ತಾವೇ ಸ್ವತಃ ವೈದ್ಯ ಮಾಡೋ ತಪ್ಪು ಅಂತ? ತಪ್ಪು ಸರ್, ತಪ್ಪು. ಮತ್ತೆ ಮೇಡಮ್, ಇದಕ್ಕೆಲ್ಲ ಆಹಾರ ಬೇಕಾಗುತ್ತೆ ಹಸುಗಳಿಗೆ? ಹುಲ್ಲು ಅದೆಲ್ಲ ನೀವೇ ಬೆಳ್ಕೊಂತೀರಾ ಅಥವಾ ಹೊರಗಡೆಯಿಂದ ಕುಂತ್ಕೊಂಡ್ ಆಹಾರ ಕೊಡ್ತೀರಾ? ಒಂದ್ ಟೈಮು ನಾವು ನೇಪಿಯರ್ ಕೊಡ್ತೀವಿ, ಒನ್ ಟೈಮ್ ರಾಗಿ ಹುಲ್ ಕೊಡ್ತೀವಿ. ಡೈಲಿ 5 ಗಂಟೆ 6 ಗಂಟೆ ಹಂಗೆ 2.5 ಕೆಜಿ ಒಂದ್ ಹಸುಗೆ ಬೆಳಗ್ಗೆ 2.5 ಕೆಜಿ ಸಾಯಂಕಾಲ 2 ಕೆಜಿ ಫುಡ್ ಕೊಡ್ತೀವಿ. ಅದು ಡೈರಿನಲ್ಲಿ ಸಿಗುತ್ತೆ ಸರ್. 50 ಕೆಜಿ ಬ್ಯಾಗು 1,000 ರೂಪಾಯಿ ಏನೋ ತಗೊಳ್ತಾರೆ. ಅದು ನಮ್ಮ ಹಾಲಿನ ಪೇಮೆಂಟ್ ಅಲ್ಲಿ ಮುರಿದು ಕೊಡ್ತಾರೆ ಸರ್. ಅಲ್ಲಿ ಡೈರಿನಲ್ಲೇ ನಾವು ಪರ್ಚೇಸ್ ಮಾಡ್ತೀವಿ. ಹಂಗಾಗಿ ನಮಗೆ ಫುಡ್ ಬೇಕೇ ಬೇಕು. ಅದು ಹಾಕಿದ್ರೆ ಹಾಲು ಇಳುವರಿ ಚೆನ್ನಾಗಿರುತ್ತೆ. ಮೇಡಮ್, ಇವಕ್ಕೆಲ್ಲ ಹುಲ್ಲು ರಾಗಿ ಹುಲ್ಲು ಕೊಡ್ತೀವಿ, ನೇಪಿಯರ್ ಎಲ್ಲ ಕೊಡ್ತೀವಿ ಅಂತ ಅಂದ್ರೆ ನೀವೇ ಬೆಳ್ಕೊಂತಾರೆ ಹೊರಗಡೆ ಕೊಂಡ್ಕೊಂಡ್ಬರ್ತೀವಿ? ಇಲ್ಲ ಸರ್, ನೇಪಿಯರ್ ಬೆಳಿತೀವಿ. ರಾಗಿ ಹುಲ್ಲು ಮುಸುಗು ಎಲ್ಲ ನಾವು ವರ್ಷಕ್ಕೊಂದ್ಸರಿ ಕೊಂಡ್ಕೊಂಡು ಅದನ್ನ ಬಣವೆ ತರ ಹಾಕೊಂಡು ಕ್ಲೀನ್ ಮಳೆಗೆ ಚಳಿಗೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಎಲ್ಲ ಒಜ್ಕೊಂಡು ಇಟ್ಕೊಂಡಿರ್ತೀವಿ ಸರ್. ಹೊರಗಡೆಯಿಂದ ಕೊಂಡ್ಕೊಂಡ್ಬರ್ಬೇಕಂದ್ರೆ ರೇಟ್ ಬೀಳುತ್ತಾ ಹುಲ್ಲು? ಸರ್, ರೇಟ್ ಇದೆ ಸರ್. ಆದ್ರೂ ಹೊರಗಡೆಯಿಂದ ಅಂದ್ರೆ ಒಂದೇ ತರದ್ ಬರೀ ಹಸಿ ಸಪ್ಪೆನ ಹಾಕಿರೋದ್ರಿಂದ ಹಾಲು ಇಳುವರಿ ಕಡಿಮೆ ಇರುತ್ತೆ. ಮತ್ತೆ ನಾವ್ ಹೆಂಗೆ ಒಳ್ಳೆ ತಿಂತೀವೋ ಅವುಗಳಿಗೂ ಪೋಷಕಾಂಶ ಇರೋಂಥದ್ ಬೇಕಲ್ವಾ? ಸೊ ಹಂಗಾಗಿನೇ ಅದಕ್ಕೂ ಒಂದೆರಡು ಮೂರು ತರದ ಫುಡ್ ಬೇಕು ಅಂತ ಹೇಳಿ ರಾಗಿ ಹುಲ್ಲು ಆಮೇಲೆ ಸಪ್ಪೆ ಆಮೇಲೆ ಮುಸುಗು ಎಲ್ಲಾನೂ ಖರೀದಿ ಮಾಡ್ಕೊಂಡು ವರ್ಷಕ್ಕೊಂದ್ಸರಿ ಸೀಸನ್ ಇದ್ದಾಗ ಅದನ್ನ ಪರ್ಚೇಸ್ ಮಾಡ್ತೀವಿ ಸರ್. ಹಸಿ ಹುಲ್ಲು ಕೊಟ್ರೆ ಹಾಲಿನ ಇಳುವರಿ ಬರಲ್ಲ? ಇಲ್ಲ ಸರ್, ಹಸಿ ಹುಲ್ಲು ಯಾವುದೇ ತರದ ಹುಲ್ಲು ಹಾಕಿದ್ರು ನಮ್ಗೆ ಬರೀ ಹಸಿ ಹುಲ್ಲಲ್ಲೇ ನಾವು ಹಸುಗಳು ಕಟ್ತೀವಿ ಅಂದ್ರೆ ಆಗಲ್ಲ. ಅದಕ್ಕೆ ಒಣ ಮೇವು ಬೇಕೇ ಬೇಕು ಸರ್, ಅದು ಒನ್ ಟೈಮ್ ಕೊಡ್ಲೇಬೇಕು. ಬೇಕಾದಂತ ಫುಡ್ ಎಲ್ಲ ನೀವು ಹಾಲಿನ ಡೈರಿಯಲ್ಲೇ ತಗೊಂಡ್ಬರ್ತೀರಾ? ಡೈರಿನಲ್ಲೇ ತಗೊಳ್ತೀವಿ. ನೀವೇ ಸ್ವತಃ ಮೆಕ್ಕೆಜೋಳ ತಗೊಂಡು ತಗೊಂಡು? ಇಲ್ಲ ಸರ್, ಆ ತರದ್ದನ್ನು ಸ್ವಲ್ಪ ದಿನ ನೋಡಿದ್ವಿ, ನೋಡೋಣ ಅಂತ. ಬಟ್ ಅದರಲ್ಲಿ ಡೈರಿನಲ್ಲಿ ಹಾಕ ಫುಡ್ಡಿನಷ್ಟು ಹಾಲು ಇಳುವರಿ ಬರಲ್ಲ, ಬರೀ ಮೆಕ್ಕೆಜೋಳಕ್ಕೆ ಬರಲ್ಲ. ಇಲ್ಲದ ಇದ್ದಾಗ ಇನ್ನೇನು ಸ್ವಲ್ಪ ಏನಾದ್ರೂ ಡೈರಿನಲ್ಲೇ ಇಲ್ದಂಗೆ ಇರಲ್ಲ, ಮುಂಚೆನೆ ಸ್ಟಾಕ್ ಮಾಡ್ಕೊಂತೀವಿ. ನಾವೇನು ಆ ತರ ಫುಡ್ ಏನ್ ಕೊಟ್ಟಿಲ್ಲ ಸರ್, ಡೈರಿ ಫುಡ್ ಏನೇ ಕೊಡೋದು. ಈಗ ಹೈನುಗಾರಿಕೆ ಮಾಡ್ಬೇಕಂದ್ರೆ ಪ್ರತಿ ದಿವಸ ನೀವು ಎಷ್ಟು ಗಂಟೆಗೆ ಹೇಳ್ಬೇಕಾಗುತ್ತೆ, ಏನೇನ್ ಕೆಲಸ ಇರುತ್ತೆ ಮೇಡಮ್? ಸರ್, ಬೆಳಗ್ಗೆ 6 ಗಂಟೆಗೆ ಎದ್ದಾಳ್ತೀವಿ, ಫುಡ್ ಇಡ್ತೀವಿ. ನಮ್ಮ ಮನೆಯವರು ಅವಾಗ ನಮ್ಮ ಜೊತೆಗೇನೆ ಎದ್ದೇಳ್ತಾರೆ. ಅವರು ಟೀ ಕುಡಿತಾರೆ, ಅವ್ರ ಹಸು ಸಗಣಿ ತೆಗಿತಾರೆ. ಅವ್ರ ಜೊತೆ ನಾನೊಂದು ಕರೆದ್ರೆ ಅವರು ಒಂದು ಹಾಲು ಕರೀತಾರೆ. ಹಂಗಾಗಿ ಅವ್ರ ಡೈರಿಗೆ ಹಾಲು ಹಾಕಿ ಬರ್ತಾರೆ. ನಾವು ಸಮೇತ ಏನಾದ್ರು ತಿಂಡಿ ಗಿಂಡಿ ಮಾಡ್ಕೊಂಡು ಆಮೇಲೆ ಇವ್ರ ಹಸುಗಳನ್ನ ಕಟ್ಟಿ ಬರ್ತಾರೆ ಹೊಲಕ್ಕೆ. ಆಮೇಲೆ ನಮ್ಮನ್ನು ಡ್ಯೂಟಿಗೆ ಬಿಡ್ತಾರೆ, ಮಗಳನ್ನ ಡ್ಯೂಟಿಗೆ ಬಿಡ್ತಾರೆ. ಸೊ ಹಂಗಾಗಿ ಮತ್ತೆ ಅವ್ರದೇ ದಿನನಿತ್ಯದ ಕೆಲಸ ಏನೋ ಸ್ವಲ್ಪ ಒಂದು 3 ಗಂಟೆ ತನಕ ಹೊಲದಲ್ಲೇ ಕಟ್ಟಿ ನಾವೆಲ್ಲೂ ಹೊಡ್ಕೊಂಡು ಹೋಗಲ್ಲ. ಬೇರೆ ತಕ್ಕೇನು ನಮ್ಮ ಹೊಲದಲ್ಲೇ ಅಲ್ಲಿ ಹುಣ್ಸೆ ಮರದ ನೆರಳಲ್ಲಿ ಕಟ್ಟಿ ಅಲ್ಲೇ ಮೇಯಿಸ್ಕೊಂಡು 3 ಗಂಟೆಗೆ ಬಂದ್ಬಿಟ್ರೆ ಮತ್ತೊಂದು 2 ಅವರ್ಸ್ ರೆಸ್ಟ್ ಮಾಡ್ತಾರೆ. ರೆಸ್ಟ್ ಮಾಡಿ ಆದ್ಮೇಲೆ ಮತ್ತೆ ಸಾಯಂಕಾಲ ಮಾಮೂಲಿ ಮತ್ತೆ ಫುಡ್ ಇಡೋದು, ಹಾಲು ಕರೆಯೋದು, ಡೈರಿ ತಗೊಂಡು ಹೋಗೋದು, ನನ್ನನ್ನು ಕರ್ಕೊಂಡು ಬರೋದು, ಮಗಳನ್ನ ಕರ್ಕೊಂಡು ಬರೋದು, ಇದೇ ದಿನನಿತ್ಯದ ಕೆಲಸ. ಇದ್ರ ಮಧ್ಯಾಹ್ನ ನಮ್ಮ ಮನೆಯವರು ಡ್ರೈವಿಂಗ್ ಏನಾರೆ ಬಂದ್ರೆ ಡೈಲಿ ಹೋಗಕ್ ಆಗಲ್ಲ. ಈ ಕೆಲಸ ಇರೋದ್ರಿಂದ ನನ್ನೊಬ್ಳಿಗೇನೋ ಹೆವಿ ಆಗುತ್ತೆ, ಅವರು ದಿನಾನು ಆ ಕೆಲಸ ಮಾಡಕ್ಕಾಗಲ್ಲ. ಹಂಗೋ ಹಿಂಗೋ ಅವರಿಗೆ ಮುಂಚೆ ಆರ್ಡರ್ ಇರ್ತಾರೆ ಸರ್, ಆ ಮುಂಚೆನೆ ಬುಕ್ ಮಾಡ್ಕೊಂಡಿರ್ತಾರೆ, ಇಂಥ ದಿನ ಬರ್ರಿ ಅಂದಾಗ ಹೋಗ್ತಾರೆ ಸರ್. ಡೈರಿ ನಿಮ್ಮೂರಲ್ಲೇ ಇದೆಯಾ ಮೇಡಮ್? ಹೌದು ಸರ್, ನಮ್ಮೂರಲ್ಲೇ ಇದೆ. ನಮ್ಮೂರಲ್ಲೇ ಇರೋದ್ರಿಂದ ಅನುಕೂಲ ಆಗುತ್ತೆ ನಿಮಗೆ? ಹೌದು, ನಮ್ಮೂರಲ್ಲೇ ಇರೋದ್ರಿಂದಾನೆ ನಾವು ಹಸು ಕಟ್ಟಿರೋದು, ಇಲ್ಲ ಅಂದ್ರೆ ಕಟ್ತಾ ಇರ್ಲಿಲ್ಲ. ಹಂಗಾಗಿ ಪ್ರತಿದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತೆ ಸರ್? ಪ್ರತಿ ದಿನ ಒಂದು 10 ಲೀಟರ್ ಆಗುತ್ತೆ ಸರ್. 10 ಲೀಟರ್ ಆಗುತ್ತೆ. 10 ಲೀಟರ್ ಮನೆ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಉಳಿದ್ ಡೈರಿ ಕೊಡ್ತೀರಾ? ಸರ್, ಇಲ್ಲ, ಮನೆಯಲ್ಲಿ ಒಂದ್ 5 ಲೀಟರ್ ಹೊರಗ್ ಕೊಡ್ತೀವಿ, ಬೆಳಿಗ್ಗೆ ಸಂಜೆ ಡೈರಿಗೆ ಹಾಕ್ತಿವಿ. ಡೈರಿಗೆ ಹಾಕೋದ ಅನುಕೂಲ ಇನ್ನು ಕೆಲವರು ರೈತರಂದ್ರೆ ಸುತ್ತಮುತ್ತ ಇರತಕ್ಕಂತ ಹೋಟ್ಲ್ಗಳಿಗೂ ಮನೆಗಳಿಗೂ ತಾವೇ ಕೊಡೋದ್ರಿಂದ ಹೆಚ್ಚು ಲಾಭದಾಯಕ ಅಂತಾರೆ, ನೀವ್ ಯಾವ ರೀತಿ ಮಾಡ್ತೀರಾ? ಲಾಭ ಇದೆ ಸರ್. ಅದು ಹೋಟೆಲ್ ಅಂದ್ರೆ ಡೈಲಿ ಕಂಪಲ್ಸರಿ ಹಾಕ್ಸ್ಕೊಂಡ್ರೆ ತೊಂದರೆ ಇಲ್ಲ, ಅಲ್ಲಿ ಕಸ್ಟಮರ್ ನೋಡಿ ತಗೊಳ್ಳೋದಾದ್ರೆ ನಮಗೆ ಯೂಸ್ ಆಗಲ್ಲ. ಆಮೇಲೆ ಮನೆಗಳಿಗೆ ಕೊಡೋದಂದ್ರೆ ಒಂದಿನ ರಜಾ ಮಾಡ್ತಾರೆ, ಒಂದಿನ ಬಿಡ್ತಾರೆ, ನಮಗೇನು ಅದು ಕರೆಕ್ಟಾಗಿ ಅನ್ಸಲ್ಲ. ಇಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದ್ರೂ ಚಿಂತೆ ಇಲ್ಲ, ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು ಬೇರೆ ಕಡೆ ಅದೊಂದೇ ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ನಮಗೆ ಡೈರಿಗೆ ಹಾಕದೆ 2 ರೂಪಾಯಿ ಕಮ್ಮಿ ಆಗಲಿ, ನಮಗೆ ಅನುದಾನ ಬರುತ್ತೆ, ಅದರಿಂದ ಏನು ತುಂಬ ಲಾಸ್ ಏನಿಲ್ಲ. ಆಮೇಲೆ 8 ಲೀಟರ್ ಉಳಿದ್ರು ತಗೊಳ್ತಾರೆ ಡೈರಿನಲ್ಲಿ. ಹಂಗಾಗಿ ನಮಗೆ ಡೈರಿಗೆ ಹಾಕದೆ ಉತ್ತಮ ಅನ್ಸುತ್ತೆ. ಡೈರಿಯಲ್ಲೆಲ್ಲ ಈಗ ಏನ್ ರೇಟ್ ಕೊಡ್ತಾ ಇದ್ದಾರೆ ಮೇಡಮ್? ಸರ್, ಫ್ಯಾಟ್ ಮೇಲೆ ಡಿಪೆಂಡ್ ಮಾಡ್ತಾರೆ. ನಮ್ಮ ಊರಿನಲ್ಲಿ ಒಂದೇ ಲಂಸಮ್ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ 30 ರೂಪಾಯಿ ಬೀಳುತ್ತೆ ಅನುದಾನ, 6 ರೂಪಾಯಿ ಬೀಳುತ್ತೆ ಅನುದಾನ. 6 ತಿಂಗಳಿಗೂ 3 ತಿಂಗಳಿಗೂ ಈ ತರ ಆಗ್ತಾ ಇದ್ದಾರೆ. ನಮಗೂ 35-36 ರೂಪಾಯಿ ಬೀಳುತ್ತೆ. ಹೊರಗಡೆನು ಕೊಡ್ತಾ ಇದ್ದೀವಿ 40 ರೂಪಾಯಿದಂಗೆ, ಒಂದು 3 ಮನೆ ಕೊಡ್ತಾ ಇದ್ದೀವಿ. ಅವರು ತಿಂಗಳಿಗೊಂದ್ಸರಿ ಪೇ ಮಾಡ್ತಾರೆ. ಏನು ಆ ಥರ ಏನು ನಮಗೇನು ಸಮಸ್ಯೆ ಏನಾಗಿಲ್ಲ. ಡೈರಿ ಕಡೆಯಿಂದನೂ ಸಮಸ್ಯೆ ಏನಿಲ್ಲ, ಮನೆಗಳಿಂದನೂ ಸಮಸ್ಯೆ ಇಲ್ಲ. ಬೇಡ ಅಂತ ಮುಂಚಿತವಾಗಿ ಹೇಳ್ಬೇಕು ಅವರು, ಅವಾಗ ನಾವು ಆ ಹಾಲನ್ನ ಡೈರಿಗೆ ಹಾಕ್ತೀವಿ. ಡೈರಿಯಲ್ಲಿ ಸರ್ಕಾರದಿಂದ ಸಹಾಯಧನ ಸಿಗುತ್ತಲ್ವಾ ನಿಮಗೆ? ಹೌದು ಸರ್, ಸಿಗುತ್ತೆ. ಮೇಡಮ್, ಇನ್ನು ಈ ಹಾಲಿನಲ್ಲಿ ಕೆಲವೆಲ್ಲ ಮೌಲ್ಯವರ್ಧನೆ ಮಾಡಿ ಮೊಸರು ಮಾಡಿ ತುಪ್ಪ ಮಾಡಿ ಮಾರಾಟ ಮಾಡೋದೆಲ್ಲ ಮಾಡ್ತಾರೆ ರೈತರು, ನೀವೇನು ಆತರ ಮೌಲ್ಯವರ್ಧನೆ ಮಾಡೋ ಕಡೆಗೆ ಗಮನ ಕೊಟ್ಟಿಲ್ಲ? ಇಲ್ಲ ಸರ್, ನನಗೆ ಅಷ್ಟೊಂದು ಇಲ್ಲ. ನಮಗೆ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕಂತೀವಿ. ನಮಗೆ ಏನಪ್ಪ ಅಂದ್ರೆ ತಿಂಗಳಿಗೆ ಒಂದ್ 2 ಲೀಟರ್ 2.5 ಲೀಟರ್ ತುಪ್ಪ ಬೇಕಾಗುತ್ತೆ, ಅಷ್ಟು ಮಾಡ್ಕಂತೀವಿ ಸರ್. ಮನೇಲಿ ತಿನ್ನಕೊಂಡಕ್ಕೆ ಏನು ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಮೊಸರು ತುಪ್ಪ ಮನೆಗಷ್ಟೇ. ಮಾರುವಷ್ಟು ಮೌಲ್ಯವರ್ಧನೆ ಮಾಡಕ್ಕೆ ಸಮಯ ಇಲ್ಲ, ಮಾಡಬಹುದು ತೊಂದರೆ ಇಲ್ಲ, ಸಮಯ ಇಲ್ಲ ನಮಗೆ, ಮಾಡ್ತಾ ಇಲ್ಲ. ಮಾಡಿದ್ರೆ ಅದನ್ನು ಲಾಭದಾಯಕನೇ? ಏ ಖಂಡಿತ, ನಿಮಗೆ ಸಮಯ ಇಲ್ದಿದ್ರಿಂದ ಆ ಕಡೆಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹೌದು ಸರ್, ಹೌದು. ಮತ್ತೆ ಮೇಡಮ್, ಈ ಹೈನುಗಾರಿಕೆಯಿಂದ ಎಷ್ಟೊಂದು ಲಾಭ ಇದ್ದಾಗ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಆಸಕ್ತಿ ಏನಾದ್ರೂ ಇದೆಯಾ? ಇದೆ ಸರ್, ಖಂಡಿತ ಇದೆ. ನನಗೆ ಒಂದ್ 10-15 ಹಸು ಮಾಡ್ಬೇಕು ಅಂತ ಇದೀವಿ. ನನಗೆ ಏನಪ್ಪ ಅಂದ್ರೆ ನನ್ನ ಡ್ಯೂಟಿ ರಿಸೈನ್ ಮಾಡಿದಾಗ ನಾನೇನಾರ ಮನೇಲೇ ಇದ್ದೆ ಅಂದ್ರೆ ಖಂಡಿತ 10 ಹಸು ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೆ ನಮ್ಮ ಮನೆಯವರು ಪಾಪ ಬೆಂಬಲವಾಗಿದ್ದಾರೆ. ಈಗ ಅವರು, ನಾನು, ನನ್ನ ಮಗಳ ಎಜುಕೇಶನ್, ಅದರಿಂದನೇ ಒಂದೇನೆ ಒಬ್ಬರೇ ಮಾಡೋಕ್ಕಾಗಲ್ಲ ಹೈನುಗಾರಿಕೆ. ಇದು ನೋಡೋಕ್ಕೆ ಚಿಕ್ಕ ಕೆಲಸ, ಬಟ್ ಆದರೆ ಹೆವಿ ಕೆಲಸನೇ. ಮತ್ತೆ ಎಲ್ಲಾನು ಮಾಡ್ಬೋದು, ಬಟ್ ಹಾಲು ಕರೆಯೋದಿದೆಯಲ್ಲ ಅದು ಬಹಳ ಹೆವಿ ಕೆಲಸ. ಆಮೇಲೆ ಒಬ್ಬರೇ ಮಾಡೋಕ್ಕಾಗಲ್ಲ ಇದು. ಆಮೇಲೆ ನಾವು ಯಾರನೋ ಮೇಲೆ ಡಿಪೆಂಡ್ ಆಗಿ ಮಾಡ್ತೀವಿ ಅಂದರೂ ಆ ಕೆಲಸ ಸಕ್ಸಸ್ ಆಗಲ್ಲ. ಹಂಗಾಗಿ ನಮಗೇನಪ್ಪ ಅಂದರೆ ಮಲ್ಟಿಪರ್ಪಸ್ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಸಮಯ ಬೇಕು. ಮಾಡಬೇಕು ಅನ್ನೋ ಆಸೆ ಖಂಡಿತ ಇದೆ. ಇದರಿಂದ ಲಾಭ ಅಂತೂ ಇದೆ ಅಂತ, ಲಾಸ್ ಅಂತೂ ಇಲ್ಲ. ಈಗ ಹಾಲು ಕರೀಲಿಕ್ಕೆಲ್ಲ ಸಾಕಷ್ಟು ಯಂತ್ರಗಳು ಬಂದಿದಾವಲ್ಲ, ಅವನ್ನೇನು ಉಪಯೋಗಿಸಲ್ವಾ ಸರ್? ಇದೆ ಸರ್, ಆದರೆ ಮತ್ತೆ ಮ್ಯಾನ್ಯಲಿ ಮಾಡಲೇಬೇಕು, ಗೊತ್ತಾಯ್ತಾ? ಮತ್ತೆ ನಾವು ಕರಿಬೇಕು, ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಪೂರ್ತಿ ಹಿಂಡಲ್ಲ, ಆಮೇಲೆ ಅದಕ್ಕೆ ಬಂಡವಾಳ ಹಾಕಬೇಕು, ಗೊತ್ತಾಯ್ತಾ? ಹಂಗಾಗಿ ನಾವು ಬಹಳ 10-15 ಹಸು ಕಟ್ಟಿದಾಗ ಅದನ್ನ ಮಾಡ್ಬೋದೇ ವಿನ, 1-2-3 ಹಸುಗಳಲ್ಲಿ ಆತರ ಮಾಡಿದ್ರೆ ನಾವೇನಿಲ್ಲ, ಬರ ದುಡ್ಡೆಲ್ಲ ಅಲ್ಲೇ ಹಾಕಿದ್ರೆ ನಮಗೇನು ಉಳಿಯಲ್ಲ. ಹಂಗಾಗಿ ಒಂದು 10 ಹಸು ಮಾಡಿದಾಗ ಅದ್ರ ಪ್ಲಾನ್ ಇದೆ, ನೋಡೋಣ ಸರ್. ಅವಾಗೇನಾರ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ ಹೈನುಗಾರಿಕೆ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೀರಾ ಮೇಡಮ್? ಸರ್, ಒಂದು ಗೊಬ್ಬರ ಸಿಗುತ್ತೆ. ಆ ಗೊಬ್ಬರ ಮಾರೋದ್ರಿಂದ ಒಂದು ಲೋಡಿಗೆ ಏನಿಲ್ಲ ಅಂದ್ರೆ 7-8 ಸಾವಿರ ರೂಪಾಯಿವರೆಗೂ ಅದ್ರದ್ದು ಒಂದು ಟ್ರ್ಯಾಕ್ಟರ್ ಲೋಡಿಗಿದೆ. ಆಮೇಲೆ ನಾವು ಅದನ್ನ ಮಾರಕ್ಕಾಗ್ಲಿಲ್ಲ ಅಂದ್ರೆ ನಮಗೇನು ಜಮೀನು ಚೆನ್ನಾಗಿರುತ್ತೆ, ಇನ್ನು ಚೆನ್ನಾಗೇನು ಸಪ್ಪೆ ಅದೆಲ್ಲ ಬರುತ್ತೆ ಒಂದು. ಆಮೇಲೆ ಅದರಿಂದ ತುಪ್ಪ ಬೆಣ್ಣೆ ಎಲ್ಲಾನು ನಾವು ಹೊರಗಡೆ ಕೊಂಡ್ಕೊಳ್ಳೋದಕ್ಕಿನ್ನೂ ಚೆನ್ನಾಗೇ ಇರುತ್ತೆ ಮನೇಲಿ. ಆಮೇಲೆ ಸಹಾಯಧನ ಸಿಗುತ್ತೆ. ಆಮೇಲೆ ಡೈರಿನಲ್ಲಿ ನಾವು ಹಾಲಿಂದು ಮೆಂಬರ್ ಆಗಿರೋದ್ರಿಂದ ನಾವು ಯಾವತ್ತಿದ್ರು ಡೈರಿನಲ್ಲಿ ಅದರಿಂದನೂ ಏನು ಲಾಸ್ ಏನಿಲ್ಲ, ಒಳ್ಳೆ ಹೆಸರು ಕೂಡ ಇದೆ. ಸೊ ಹಂಗಾಗಿ ಹೈನುಗಾರಿಕೆ ಮಾಡೋದು ಲಾಭದಾಯಕ ಅಂತಾನೆ ಹೇಳ್ಬೋದು. ಸಗಣಿನಲ್ಲಿ ನೀವು ಮಾರಾಟ ಮಾಡ್ತಾರೆ, ನಿಮ್ಮ ಜಮೀನಿಗೆ ಉಪಯೋಗಿಸ್ತಾರಾ? ಇಲ್ಲ ಸರ್, ನಮ್ಮ ಜಮೀನು ಸ್ವಲ್ಪ ಇರೋದ್ರಿಂದ ನಮ್ಗೆ ಎಷ್ಟು ಬೇಕಷ್ಟು ಒಂದು ಲೋಡ್ ಅಷ್ಟು ಮೇವಿಗೆ ಹಾಕ್ತಿವಿ, ಉಳಿದಿರೋದನ್ನೆಲ್ಲ ಮಾರ್ತೀವಿ ಸರ್. ವರ್ಷಕ್ಕೊಂದ್ಸರಿ ಕೊಡ್ತೀವಿ, ಆ ವರ್ಷಕ್ಕೊಂದ್ಸರಿ ಕೊಟ್ಟಿರೋದನ್ನೇ ನಾವು ಮೇವಾಗಿ ತಗೊಳ್ತಾ ಇದೀವಿ. ಸೊ ಹಂಗಾಗಿ ಅದಕ್ಕೇನು ಸಪರೇಟ್ ಆಗಿ ನಾವು ಬಂಡವಾಳ ಏನು ಹಾಕಿ ಇರಲ್ಲ, ಬಂಡವಾಳ ಹಾಕಲ್ಲ. ಏನ್ ಬರ್ತಕ್ಕಂಥ ದುಡ್ಡನ್ನೇ ಅಲ್ಲಿ ಮೇವಿಗೆ ಹಾಕೊಂಡು ಮೇವು ಖರೀದಿ ಮಾಡ್ಕೊಂಡು ಇಟ್ಕೊಂತೀವಿ ಸರ್. ಮುಂದಿನ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಮೇಡಮ್, ಈ ಕೃಷಿಯಲ್ಲಿ? ಕೃಷಿನಲ್ಲಿ ನಮ್ದು ಜಮೀನ್ ಕಡಿಮೆ ಇರೋದ್ರಿಂದ ನಾವು ಹೈನುಗಾರಿಕೆನೆ ಮಾಡ್ಬೇಕು ಅನ್ನೋ ಆಸೆ ಸರ್. ಮೇಡಮ್, ಈ ಹೈನುಗಾರಿಕೆ ಜೊತೆಗೆ ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಇದಕ್ಕೆಲ್ಲ ಸಮಯ ಸಿಗುತ್ತಾ? ನಮ್ಮ ಮನೆಯವರು ಇರೋದ್ರಿಂದ ನನಗೆ ಬಿಡುವಿರುತ್ತೆ, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನಮ್ಮ ಮನೆಯವ್ರ ಸಮಯ ಇಲ್ದಿದ್ರೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಅವರು ಮಾಡೋದ್ರಿಂದನೇ ನಾನು ಡ್ಯೂಟಿಗೆ ಹೋಗ್ತಾ ಇರೋದು. ನಾನು ಒಬ್ಳೇನೆ ಈಗ ಇದೆಲ್ಲ ನಿಭಾಯಿಸ್ಕೊಂಡು ಡ್ಯೂಟಿ ಮಾಡ್ತೀನಿ ಅಂದ್ರೆ ಆಗಲ್ಲ ಸರ್. ಹಂಗಾಗಿ ಅವರು ಇರೋದ್ರಿಂದನೇ ನಾನು ಮಾಡ್ತಾ ಇರೋದು. ಎಷ್ಟು ವರ್ಷದಿಂದ ಈ ಕೆಲ್ಸಕ್ಕೆ ಹೋಗ್ತಾ ಇದ್ರ? ನಾನೀಗ ಒಂದು 10 ವರ್ಷದಿಂದ ಹೋಗ್ತಾ ಇದ್ರೆ. ಹೈನುಗಾರಿಕೆ ಜೊತೆಗೆ ಈ ಕೆಲಸ ನಾವು ಮಾಡೋದು ನಿಮ್ಗೆ ಕಷ್ಟ ಅನ್ಸೋದಿಲ್ವಾ? ಅದು ರೂಢಿ ಆಗಿದೆ. ಕಷ್ಟ ಅಂದ್ರೆ ಹೊರಗಡೆ ಬೇರೆ ಕೆಲಸ ಕಷ್ಟ ಮಾಡೋದಕ್ಕೂ ನಮ್ಮನೆ ಕೆಲಸ ನಮಗೇನಂತ ಕಷ್ಟ ಅನ್ಸಲ್ಲ. ಮಾಡ್ಬೋದು ಸರ್, ಏನಿಲ್ಲ. ಮನ್ಸು ಮಿಟ್ಟು ಮಾಡಿದ್ರೆ ಯಾವ ಕೆಲ್ಸನು ಕಷ್ಟ ಅನ್ಸಲ್ಲ. ಮಾಮೂಲಿ ಇರೋದೆ ಅದು ಸ್ವಲ್ಪ ಹೆವಿ ಅನ್ಸೋದು. ದಿನನಿತ್ಯ ಕೆಲಸ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಬಟ್ ಅಂತ ಏನು ಬಹಳ ಸ್ಟ್ರೆಸ್ ಅನ್ಸಲ್ಲ ಸರ್. ಮಾಡ್ಕೊಂಡು ಅಲ್ಲಿ ಮನೇಲೂ ಸಾಕಷ್ಟು ಹೆಣ್ಮಕ್ಳಿಗೆ ಸಾಕಷ್ಟು ಕೆಲಸ ಇರುತ್ತೆ. ಅಡುಗೆ ಮಾಡೋದು, ಬಟ್ಟೆ ತೊಳೆಯೋದು ಇವೆಲ್ಲ, ಇವನ್ನೆಲ್ಲ ಮಾಡ್ಬೇಕಂದ್ರೆ ತಾಳ್ಮೆ ಬೇಕಾಗುತ್ತೆ. ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರ ಸರ್? ನಾವು ಮುಂಚಿಂದನೂ ಮಾಡಿರೋದ್ರಿಂದ ಏನಂತ ಹೆವಿ ಅನ್ಸಲ್ಲ. ಬಟ್ ಅದಕ್ಕೆ ಸರಿಯಾಗಿ ನಾವು ಚೆನ್ನಾಗಿ ಎಲ್ಲಾನು ತಿಂದು ಉಂಡು ಮಾಡಿದ್ರೇ ಅದು ಶಕ್ತಿ ಎಲ್ಲ ಬರೋದು ಗೊತ್ತಾಯ್ತು. ಹಂಗಾಗಿನೇ ನಮಗೂ ಕೆಲಸ ಇರೋದ್ರಿಂದನೇ ನಮಗೂ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅದಕ್ಕೆ ಹಶುವಾಗುತ್ತೆ. ನಾವು ಚೆನ್ನಾಗಿ ಊಟ ಮಾಡ್ತೀವಿ, ಚೆನ್ನಾಗಿ ಕೆಲಸ ಮಾಡೋದ್ರಿಂದ ನನಗೇನು ಆ ಥರ ಕಷ್ಟ ಅನ್ನಿಸ್ತಾ ಇಲ್ಲ ಸರ್. ಪ್ರಾರಂಭದಲ್ಲಿ ಹೈನುಗಾರಿಕೆಗೆ ಎಲ್ಲಾದರೂ ತರಬೇತಿ ಹೋಗಿದ್ರೆ ಮೇಡಮ್? ಇಲ್ಲ ಸರ್, ನಾನು ಎಲ್ಲೂ ಹೋಗಿಲ್ಲ. ನಮ್ಮ ಮನೆ ತರಬೇತಿ ಎಲ್ಲ ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಆವರುಗಳು ನೋಡೇ ಕಲ್ತಿರೋದು, ಮತ್ತೇನು ತರಬೇತಿ ಅಂತ ಎಲ್ಲೂ ಹೋಗಿಲ್ಲ. ಕೃಷಿ ಜ್ಞಾನ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಎಲ್ಲಿ ಹೋಗಿಲ್ಲ? ಎಲ್ಲಿ ಹೋಗಿಲ್ಲ ಸರ್. ಮೇಡಮ್ ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಇಬ್ರು ಸರ್ ಮಕ್ಕಳು, ಇಬ್ರು ಮಗ ಒಬ್ಬ ಮಗಳು. ಕೃಷಿ ಬದುಕಲ್ಲಿ ಏನಾದ್ರೂ ಸಹಾಯ ಮಾಡ್ತಾರ ಏನು ಸರ್? ಚಿಕ್ಕವ್ರೇನು, ಮಗಳು 9th ಸ್ಟ್ಯಾಂಡರ್ಡ್, ಮಗ 6th. ಮೇಡಮ್ ಈಗ ಈ ಕಡೆ ಹೈನುಗಾರಿಕೆ ಮಾಡ್ಕೊಂಡು ಈ ಕಡೆ ಡ್ಯೂಟಿನೂ ಮಾಡ್ಕೊಂಡು ಇಷ್ಟೊಂದು ಆಸಕ್ತಿ ಅಂತ ಚೆನ್ನಾಗಿ ಮಾಡ್ತೀರ. ಈಗಿನ ಮಹಿಳೆಯರೆಲ್ಲ ತುಂಬ ಕಷ್ಟ, ಯಾವುದೇ ಒಂದು ಕೃಷಿ ಬದುಕಾಗಿರ್ಬೋದು ಬೇರೆ ಬೇರೆ ಎಲ್ಲ ಅಂತ ಅಂದು ಹೇಳ್ತಿರ್ತಾರೆ, ಅಂತ ಈಗಿನ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಸರ್, ನಾವು ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿನ್ನ ನಮ್ಮ ಕೈಯಲ್ಲಿರೋ ಕೆಲಸನ ನಾವು ಅಚ್ಚುಕಟ್ಟಾಗಿ ನಿಭಾಯಿಸೋದ್ರಿಂದ ನನಗೆ ಬೇರೆ ತಗ ಹೋಗಿ ಬೇರೆ 5-10 ಸಾವಿರ ರೂಪಾಯಿ ಕೊಡ ಸಂಬಳಕ್ಕೆ ಹೋಗೋದಕ್ಕಿನ್ನ ನಮ್ಮ ಕೆಲಸ ನಾವು ಮಾಡೋದ್ರಿಂದ ಮಹಿಳೆಯರಿಗೆ ಒಳ್ಳೇದಾಗುತ್ತೆ. ಮತ್ತೆ ಎಲ್ಲಾ ತರದನ್ನು ಬ್ಯಾಂಕ್ ವ್ಯವಹಾರ ಆಗಿರ್ಲಿ ಏನೇ ಆಗ್ಲಿ ನಮಗೆ ಗೊತ್ತಾಗುತ್ತೆ. ಎಲ್ಲ ಒಂದ್ ಕಡೆ ಒಂದೇ ತರದ ಡ್ಯೂಟಿ ಮಾಡಿ ಬಂದ್ವಿ, ಅವ್ರು ಕೊಟ್ಟಿರೋ ಸಂಬಳ ಇಸ್ಕೊಂಡ್ವಿ ಅಂದ್ರೆ ಆಗಲ್ಲ. ಬಟ್ ಏನಪ್ಪಾ ಅಂದ್ರೆ ಇದೊಂದೇ ಹೈನುಗಾರಿಕೆ ಅಂತ ಒಂದೇ ಅಲ್ಲ, ಬೇರೆ ಬೇರೆದಲ್ಲಿ ಬೇಕಾದಷ್ಟು ಕೆಲಸಗಳಿದ್ದಾವೆ ಗೊತ್ತಾಯ್ತಾ. ಆದಷ್ಟು ಮನೆ ಮಕ್ಕಳು ಫ್ಯಾಮಿಲಿಗೆ ಅಂತಾನೇ ಇಟ್ಕೊಂಡು ಬರೀ ನಾನು ಒಬ್ಬಳೇ ಕೆಲಸ ಮಾಡ್ತೀನಿ ಅಂತ ಆದರೆ ಆಗಲ್ಲ ಸರ್. ಇದರಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಿದರೆ ನಿಜವಾಗ್ಲೂ ಸಕ್ಸಸ್ ಅಂತೂ ಇದೆ. ಬಟ್ ಹಂಗಂತ ಹೇಳಿ ಎಲ್ಲರನ್ನು ಮೀರಿ ನಾನು ಒಬ್ಬಳೇ ಮಾಡ್ತೀನಿ ಅಂದರೆ ಅದರಲ್ಲಿ ಫ್ಯಾಮಿಲಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಇವಾಗಳೆಲ್ಲ ಸ್ವಲ್ಪ ಭಾಳ ಹೋಗ್ಬೇಕು ಬರಬೇಕು ಅನ್ನೋದು ಅಂದರೆ ಆಗಲ್ಲ. ಅವರವ್ರ ಹುದ್ದೆಗಳಿಗೆ ತಕ್ಕಂತೆ ಕೆಲಸ ಮಾಡೋದು ಒಳ್ಳೇದು. ಮನೆಯಲ್ಲೆಲ್ಲ ಚೆನ್ನಾಗಿ ಸಹಕಾರ ಇದೆಯಾ ನಿಮಗೆ? ಇದೆ ಸರ್, ನಾವಿರೋದು 5 ಜನ, ಎಲ್ಲರದ್ದು ಸಹಕಾರನೂ ಇದೆ. ಇಷ್ಟು ವರ್ಷದ ಒಂದು ಹೈನುಗಾರಿಕೆ ಆಗಿರ್ಬೋದು, ನಿಮ್ಮ ವೃತ್ತಿ ಬದುಕಾಗಿರ್ಬೋದು, ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆಯಾ? ತಂದ್ಕೊಟ್ಟಿದೆ ಸರ್, ಹೈನುಗಾರಿಕೆನಲ್ಲಿ ತಂದ್ಕೊಟ್ಟಿದೆ. ಮೇಡಮ್ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡಬಹುದು? ಸರ್, ನನ್ನ ನಂಬರ್ ಇದೆ ಸರ್, ನಮ್ಮ ಮನೆಯವ್ರ ನಂಬರು. ಅವರು ನನಗಿನ್ನ ಚೆನ್ನಾಗಿ ಹೈನುಗಾರಿಕೆ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವರು ಮಾಡಿದ್ದಾರೆ, ಅವ್ರ ನಂಬರ್ ಇದೆ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಸರ್. ನಂಬರ್ ಹೇಳಿ ಮೇಡಮ್. 9449361882. ರೈತ ಬಂದವರೇ, ಜಯಲಕ್ಷ್ಮಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9449631882. ಬಹಳ ಸಂತೋಷ ಮೇಡಮ್, ಇಲ್ಲಿವರೆಗೂ ನೀವು ಈ ಹೈನುಗಾರಿಕೆಯಲ್ಲಿ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತ ಮಹಿಳೆಯರೊಂದಿಗೆ ಹಂಚಿಕೊಂಡ್ರಿ, ಇಷ್ಟೊಂದೆಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಈ ಜಯಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಮಲ್ಲಯ್ಯ ನಿರುವುದು ಎಲ್ಲಿಗೆ ಕಾವುತ ಮಲ್ಲಯ್ಯ ನಮರ್ದಿ ಮಲುಗಮ್ಮ ಮಲ್ಲಯ್ಯ ನಾಮರ್ದಿ ಮಲುಗಮ್ಮ ನಿರುವುದು ಕಲ್ಲು ಮಳಿಗೆ ಕೈಲಾಸ ಶಿವನೆ ನೀವೆಲ್ಲಿ ಬೀಡಿಕೆ ಬಿಟ್ರಿ ಮಲ್ಲಿಗೆ ಬೆಳೆಯೋ ಮತಿ ಘಟ್ಟ ಮಲ್ಲಿಗೆ ಬೆಳೆಯೋ ಮತಿಗಟ್ಟೂರ ಮುಂದೆ ಬೈಲಾಗೆ ಬಿಟ್ಟು ಪರಸೆಯ ಕೊಲನ್ನ ಕೊಲೆ ಬೈಲಾಗೆ ಬಿಟ್ಟು ಪರಸೆಯ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಹುರಿ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಕ್ಕುರಂಬ ಕೊಲನ್ನ ಕೊಲೆ ಚೊಕ್ಕ ಬೆಳ್ಳಿಲಿ ಮಕ್ಕುರಂಬ ಚೊಕ್ಕ ಬೆಳ್ಳಿಲಿ ಮಕ್ಕುರಂ ಹಾಕಿದ ಕುದುರೆ ಪಕ್ಕ ಮನೋಮಿ ಪೌಜಿಗೆ ಕೊಲನ್ನ ಕೊಲೆ ಹೊಕ್ಕ ಮನೋಮಿ ಪೌಜಿಗೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಸುಂದರವಾಗಿ ಅಂಗುಳದ ಕೈದಾವೆ ಜಾಣ ತನೇಕೆ ಹೊರಡಾನೆ ಕೊಲನ್ನ ಕೊಲೆ ಜಾಣ ತನೇಕೆ ಹೊರಡಾನೆ ಜಾಣ ತನೇಕೆ ಹೊರಡಾನೆಳೋ ದಿನ ಡೋಣು ಲಲಿಸಿ ಕರೆದಾವೆ ಕೊಲನ್ನ ಕೊಲೆ ಡೋಣು ಲಲಿಸಿ ಕರೆದಾವೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಈಗ ಕೇಳಿ ರೈತರಿಗೆ ಸಲಹೆ. ಒಂದು ಬೆಂಡೆ ಬೆಳೆಯು ಬಿತ್ತಿದ ದಿನದಿಂದ ಕಾಯಿ ಕುಯಿಲು ಮಾಡುವವರೆಗೂ ನಾನಾ ಕೀಟಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇದೆ. ಅದಾಗಿಯೂ ಸಹ ಮಚ್ಚೆ ಮತ್ತು ಮುಳ್ಳುಗಳ ಕಾಯಿ ಕೊರಕಗಳು ಬಹಳ ಪ್ರಮುಖವಾದ ಕೀಟಗಳಾಗಿವೆ. ಮಚ್ಚೆ ಕಾಯಿ ಕೊರಕದ ಪತಂಗ ಚಿಕ್ಕದಾಗಿದ್ದು ಮೇಲಿನ ರೆಕ್ಕೆಗಳ ಮಧ್ಯೆ ಒಂದು ಅಗಲವಾದ ಹಸಿರು ಪಟ್ಟಿ ಹೊಂದಿರ್ತದೆ. ಈ ಒಂದು ಹೆಣ್ಣು ಪತಂಗ ರಾತ್ರಿ ಹೊತ್ತು ಬೆಂಡೆ ಗಿಡದ ಎಲ್ಲ ಭಾಗಗಳಲ್ಲೂ ಒಂದೊಂದೇ ಮೊಟ್ಟೆಯನ್ನ ಇಡುತ್ತೆ. ಈ ಮೊಟ್ಟೆಗಳು ಗುಂಡಾಗಿದ್ದು ಹೊಳಪಿನಿಂದ ಕೂಡಿದ ನೀಲಿ ಹಸಿರು ಬಣ್ಣದಾಗಿರ್ತದೆ. 3-9 ದಿನಗಳ ನಂತರ ಈ ಒಂದು ಮೊಟ್ಟೆಯಿಂದ ಹೊರಬಂದ ಮರಿಗಳು, ಅಂದ್ರೆ ಆ ಒಂದು ಮರಿಗಳನ್ನ ಕಂಬಳಿ ಹುಳು ಅಂತ ನಾವು ಕರಿತೀವಿ, ಈ ಒಂದು ಕಂಬಳಿ ಹುಳು 1.3 cm ಉದ್ದವಿದ್ದು ಬೂದು ಮಿಶ್ರಿತ ಬಿಳುಪು ತಲೆ ಹೊಂದಿರುತ್ತದೆ. ನಂತರ ಮುಳ್ಳುಗಳ ಕಾಯಿ ಕೊರಕದ ಪತಂಗ ಬೂದು ಮಿಶ್ರಿತ ಬಿಳುಪಾಗಿರುತ್ತದೆ ಮತ್ತು ಮೇಲಿನ ರೆಕ್ಕೆ ಪೂರ್ಣವಾಗಿ ಹಸಿರು ಬಣ್ಣದಾಗಿರುತ್ತದೆ. ಇದರ ಕಂಬಳಿ ಹುಳು ಬೂದು ಮಿಶ್ರಿತ ಬಿಳುಪಾಗಿದ್ದು ಮಧ್ಯದಲ್ಲಿ ಉದ್ದ ಬಿಳಿಗೆರೆ ಇರುತ್ತದೆ. ಈ ಒಂದು ಬೆಂಡೆ ಬೆಳೆಯಲ್ಲಿ ಈ ಮರಿ ಹುಳುಗಳು ಏನಿವೆ ಅವೇ ಕಾಯಿಯನ್ನ ಕೊರೆದು ನಾಶವನ್ನ ಮಾಡ್ತಕ್ಕಂತ ಒಂದು ಹಂತಗಳು. ಈ ಕಂಬಳಿ ಹುಳುಗಳು ಬೆಂಡೆಯ ಗಿಡದ ಮಧ್ಯ ಸುಳಿಯನ್ನು ಕೊರೆಯುತ್ತವೆ. ಹೀಗೆ ಕೊರೆದಾಗ ಅವು ಬಾಡಿ ಒಣಗ್ತವೆ. ಇದಾದ್ಮೇಲೆ ಕಾಯಿಗಳನ್ನ ಕೊರೆಯಕ್ಕೆ ಪ್ರಾರಂಭ ಮಾಡ್ತವೆ. ಇದರಿಂದ ಚಿಕ್ಕ ಕಾಯಿಗಳು ಬಿದ್ದು ಹೋಗ್ತವೆ ಮತ್ತೆ ಇಳುವರಿ ಸಹ ಕುಂಠಿತವಾಗುತ್ತದೆ. ದೊಡ್ಡ ಕಾಯಿಗಳ ಒಂದು ಪರಿಸ್ಥಿತಿಯಲ್ಲಿ, ಅಂದ್ರೆ ದೊಡ್ಡ ಕಾಯಿಗಳನ್ನ ತಿನ್ನಲಿಕ್ಕೆ ಶುರು ಮಾಡಿದಾಗ ತಿರುಳೆಲ್ಲವನ್ನು ತಿಂದು ನಾಶಪಡಿಸುತ್ತವೆ. ಹೀಗೆ ಕಾಯಿಗಳ ಮೇಲೆ ತಳಭಾಗದಲ್ಲಿ ತೂತು ಇದ್ದು ಹಿಕ್ಕೆಯಿಂದ ಕೂಡಿರುತ್ತದೆ. ಇದರಿಂದ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಸಿಗುತ್ತದೆ, ತಿನ್ನಲಿಕ್ಕೂ ಸಹ ಯೋಗ್ಯವಾಗಿರುವುದಿಲ್ಲ. ಕಂಬಳಿ ಹುಳುಗಳು ಬೆಳೆದ ನಂತರ, ಅಂದ್ರೆ 9-20 ದಿನಗಳ ನಂತರ ಗಿಡದ ಮೇಲೆ ಅಥವಾ ಭೂಮಿಯ ಮೇಲೆ ಬಿದ್ದಿರುವ ಎಲೆಗಳ ಮಧ್ಯದಲ್ಲಿ ಕೋಶಾವಸ್ಥೆಗೆ ಹೋಗುತ್ತದೆ. ನಿರ್ವಹಣೆ ಅಂತಂದ್ರೆ ಈ ಕಾಯಿ ಕೊರಕಗಳು ಕಾಯಿ ಒಳಗೆ ಸೇರಿ ತಿನ್ನೋ ಒಂದು ಹಂತದಲ್ಲಿ ನಾವು ನಿರ್ವಹಣೆ ಮಾಡುವುದು ಬಹಳ ಕಷ್ಟ ಆಗ್ತದೆ. ಆದರೂ ಸಹ ಕೆಲವೊಂದು ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತದೆ. ಆ ಕ್ರಮಗಳು ಏನು ಅಂತಂದ್ರೆ, ಮೊದಲನೇದಾಗಿ ಹುಳು ಕೊರೆದ ಕಾಯಿ ಮತ್ತು ಸುಳಿಗಳನ್ನ ತೆಗೆದು ಭೂಮಿಯಲ್ಲಿ ನಾವು ಆಳವಾಗಿ ಹೂಳ್ಬೇಕಾಗುತ್ತೆ. ಇದರಿಂದ ಒಂದು ಕೀಟದ ಒಂದು ಸಂತತಿಯನ್ನು ನಾವು ಕಡಿಮೆ ಮಾಡಿದಂಗಾಗುತ್ತೆ. ನಂತರ ಭೂಮಿಗೆ ನೀರನ್ನು ಹಾಯಿಸಿ ಬೆಂಡೆ ಕಟಾವಾದ ನಂತರ ಉಳುಮೆ ಮಾಡುವುದರಿಂದ ಕೋಶಗಳು ಏನು ಭೂಮಿಯ ಮೇಲಿರ್ತವೆ ಅವೆಲ್ಲ ನಾಶಪಡಿಸಬಹುದು. ಇನ್ನೊಂದು ಕೀಟ ನಿರೋಧಕ ತಳಿಗಳಾದ ಪೂಸಾ ಮಖ್ಮಲಿ, HB55, ಕಲ್ಯಾಣ್ಪುರ್ ಬೋನಿ ಇವುಗಳನ್ನ ನಾವು ಬೆಳೆಯಬಹುದು. ನಂತರ ಈ ಒಂದು ಸುಳಿಗಳು ಹಾನಿಯಾದಾಗ, ಅಂದ್ರೆ 10% ಸುಳಿಗಳು ಹಾನಿಯಾದಾಗ ನಾವು ರಾಸಾಯನಿಕ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಯಾವುದು ಅಂತಂದರೆ ಕ್ವಿನಾಲ್ಫಾಸ್ 25 EC 2 ml ಅಥವಾ ಮ್ಯಾಲಥಯಾನ್ 50 EC 2 ml 1 ಲೀಟರ್ ನೀರಿಗೆ ಬೆರೆಸಿ ಬಿತ್ತನೆ ಮಾಡಿದ 5 ವಾರಗಳ ನಂತರ ನಾವು ಸಿಂಪರಣೆ ಮಾಡಿದರೆ ಈ ಒಂದು ಕೀಟದ ಹಾವಳಿಯನ್ನು ನಿರ್ವಹಣೆ ಮಾಡಬಹುದಾಗಿದೆ. ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ. ಜಾನಿತ್ತು ಕುಂಬಾರಣ್ಣ ಹಾಲು ಪಾನಿಂದನ ಹಾರ ಹಾರಿ ಮಣ್ಣ ತುಳಿತಾನ ಹಾರಿ ಹಾರ ಹಾರಿ ಮಣ್ಣ ತುಳಿದು ತಮ್ಮಾಡ್ಯಾನ ನಾರ್ಯಾರು ಹೊರುವಂತ ಐರಾಣಿ ಮುಂಜಾನಿತ್ತು ಕುಂಬಾರಣ್ಣ ಹಾಲು ಪಾನಿಂದನ ಹಾರ ಹಾರಿ ಮಣ್ಣ ತುಳಿತಾನ ಹಾರಿ ಹಾರಿ ಮಣ್ಣ ತುಳಿದು ತಮ್ಮ ಯಾರು ಬರುವಂತ ಐರಾ.